ನಾಳೆ ಚುನಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಜೂನ್ 29 ನಮ್ಮ ಹಾಸನದಲ್ಲಿ ಶುಭಾರಂಭಗೊಳ್ಳುತ್ತಿರುವ ಹೈಟೆಕ್ ಫರ್ನಿಚರ್ ನ ಉದ್ಘಾಟನೆ ಕೊಡುಗೆಗಳು. 5x3 ಡೈನಿಂಗ್ ಟೇಬಲ್ ವಿತ್ 6 ಚೇರ್ ಕೇವಲ 19,999 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ 15,999 ರೂಪಾಯಿಗೆ. ಟೈಕೋನ್ ಮ್ಯಾಟ್ರೆಸ್ ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸರ ಪೂರಕ ಕಾರ್ಯಚಟುವಟಿಕೆಗಳ ಕುರಿತಂತೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಹೆಚ್ಜೆ ತೇಜಸ್ವಿ ಹಾಗೂ ಸಿಬ್ಬಂದಿ ವರ್ಗದವರೊಂದಿಗಿನ ಸಂವಾದವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಒಂದು ಆಸ್ಪತ್ರೆಯ ಪರಿಚಯವನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೇನೆ. ಹಾಸನ ತಾಲೂಕು ಕಾರ್ಲೆಯಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಆರೋಗ್ಯ ಕೇಂದ್ರ ಬಹಳ ಚಟುವಟಿಕೆಯಿಂದ ಬಹಳ ವಿಭಿನ್ನವಾಗಿ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣರು ಇಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಹೆಚ್ಜೆ ತೇಜಸ್ವಿಯವರು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇದುವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೋ ಆ ಎಲ್ಲ ಆಸ್ಪತ್ರೆಗಳನ್ನು ಕೂಡ ಒಂದು ಮಾದರಿ ಆಸ್ಪತ್ರೆಯನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಂಥವರು. ಕಳೆದ 4 ವರ್ಷಗಳಿಂದ ಈ ಕಾರ್ಲೆಯಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಬಹಳ ವಿಭಿನ್ನವಾಗಿ ಮಾದರಿಯಾಗಿ ಅವರು ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೆಯುತ್ತೆ. ಅಂತಂದ್ರೆ ಸಾಮಾನ್ಯವಾಗಿ ರೋಗಿಗಳು ಬರ್ತಾರೆ, ವೈದ್ಯರು ಇರ್ತಾರೆ, ಅವ್ರಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಆದರೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾವು ಒಳಗೆ ಬಂದ ತಕ್ಷಣ ದೇವಾಲಯಕ್ಕೆ ಬಂದಂತಹ ಒಂದು ಅನುಭವ ಆಗುತ್ತೆ. ಅಷ್ಟು ಶುಚಿತ್ವ ಇಲ್ಲಿ ಇದೆ. ಅದಕ್ಕೆ ಕಾರಣರು ಕೂಡ ತೇಜಸ್ವಿಯವರು. ಹಸಿರು ಹೊದಿಕೆಯನ್ನು ಮಾಡಿದ್ದಾರೆ. ಆಸ್ಪತ್ರೆಯ ಒಳಗೆ ಸಾಕಷ್ಟು ಶುಚಿತ್ವ ಇದೆ. ಪರಿಸರಕ್ಕೆ ಪೂರಕವಾಗಿ ಈ ಒಂದು ಆಸ್ಪತ್ರೆ ಕೆಲಸವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಆಸ್ಪತ್ರೆಯ ಒಡೆತನದಲ್ಲಿ ಇರತಕ್ಕಂತಹ ಸುಮಾರು 2.5 ಎಕರೆ ಜಮೀನೇನಿದೆಯೋ ಅದೆಲ್ಲವನ್ನು ಕೂಡ ಪರಿಸರದ ಉಳಿವಿಗಾಗಿ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 1,000ಕ್ಕೂ ಅಧಿಕ ಸಸ್ಯಗಳನ್ನು ಇಲ್ಲಿ ನಾಟಿ ಮಾಡಲಾಗಿದೆ. ಅದಕ್ಕೆ ಬೇಕಾದಂತಹ ನೀರಿನ ಸೌಕರ್ಯವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಬೆಳೀತಕ್ಕಂತಹ ಹಣ್ಣು ಹಂಪಲು ಏನಿದೆಯೋ ಅದನ್ನು ಆಸ್ಪತ್ರೆಗೆ ಬರತಕ್ಕಂತಹ ಎಲ್ಲ ರೋಗಿಗಳಿಗೂ ಕೂಡ ಉಚಿತವಾಗಿ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಇಂತಹ ಒಂದು ಆಸಕ್ತಿ ಹೇಗೆ ಬಂತು ಅವ್ರಿಗೆ, ಇದಕ್ಕೆ ಏನು ಸ್ಫೂರ್ತಿ, ಇಷ್ಟೆಲ್ಲವನ್ನು ಕೂಡ ಮಾಡಲಿಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರಗಳನ್ನು ಈಗ ಡಾಕ್ಟರ್ ತೇಜಸ್ವಿ ಅವರಿಂದನೇ ನಾವು ತಿಳಿದುಕೊಳ್ಳೋಣ. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ಇಸ್ತೂರ ಬಂದು ಇಂತಹ ಕುಗ್ರಾಮದಲ್ಲಿ ಇಂತಹ ನಮ್ಮ ಮಾಡಿರುವಂತಹ ಶ್ರಮಕ್ಕೆ ನೀವು ಇದನ್ನ ಕೇಳ್ತಾ ಇದ್ದೀರಾ, ತುಂಬಾ ಖುಷಿಯಾಯ್ತು ಸರ್. ಧನ್ಯವಾದಗಳು. ತಮಗೆ ಅಭಿನಂದನೆಗಳು ಸರ್. ಯಾಕೆ ಅಂತ ಅಂದ್ರೆ ನಿಮ್ಮ ಆಸ್ಪತ್ರೆ ಒಳಗೆ ಕಾಲಿಡುವಾಗ ನಾವು ಚಪ್ಪಲಿಯನ್ನ ಹಾಕೊಂಡು ಇಡಬೇಕೋ ಬಿಟ್ಟಿಡಬೇಕೋ ಅನ್ನೋವಷ್ಟು ನಮಗೆ ಅನ್ಸುತ್ತೆ. ದೇವಾಲಯಕ್ಕೆ ಬಂದಂತಹ ಒಂದು ಪರಿಸ್ಥಿತಿ ಅಂತ ಅನ್ಸುತ್ತೆ. ಹೇಗೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತು, ಯಾಕೆ ಇದನ್ನ ತಾವು ಮಾಡಿದ್ರಿ? ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ವರ್ಡ್ ಹೇಳಿದ್ದು. ಯಾವಾಗ್ಲೂ ಇದನ್ನ ಯಾವತ್ತೂ ನಾನು ಹೇಳ್ತೀನಿ, ಆರೋಗ್ಯ ಅನ್ನೋದು ನಮ್ ಕೈಲೇ ಇರುತ್ತೆ. ಆರೋಗ್ಯಕ್ಕೆ ನಾವು ಎಷ್ಟು ನಾವು ರೆಸ್ಪೆಕ್ಟ್ ಕೊಡ್ತೀವೋ ನಾವು ತುಂಬಾ ಚೆನ್ನಾಗಿರ್ತೀವಿ. ಆರೋಗ್ಯ ಅನ್ನೋದು ಬರೀ ನಾವು ಹೇಗಿರ್ತೀವಿ ಅನ್ನಕ್ಕಿಂತ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿರೋದು ಇಂಪಾರ್ಟೆಂಟ್. ಸರ್ ಬೇಸಿಕಲಿ ಇಷ್ಟಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ತಾಯಿ ಸರ್. ನಾನು 3 ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೋತಾರೆ, ನಾನು 3 ವರ್ಷ, ತಮ್ಮ 1 ವರ್ಷ. ತುಂಬಾ ಕಷ್ಟಪಟ್ಟು ನಮ್ಮ ತಾಯಿ ಸಾಕ್ತಾರೆ. ಸಾಕ್ಬೇಕಾರೆ ಹಸುಗಳನ್ನ ಹಾಲು ಮಾರಿ ಕಷ್ಟಪಟ್ಟು ಓದಿಸ್ತಾರೆ. ಬಟ್ ನಮ್ಗೆ ಯಾವುದೇ ಒಂದು ಸಮಸ್ಯೆ ಮಾಡ್ದಂಗೆ ನಮ್ಗೆ ಮಾಡ್ತಾರೆ. ಮೂಲತಃ ನಾವು ವಿದ್ಯಾನಗರ ಸಿಟಿಲೇ ಇದ್ದೀವಿ, ಆದರೂ ಹೈನುಗಾರಿಕೆನೆ ನಂಬಿ ಇಷ್ಟೆಲ್ಲ ಕಷ್ಟಪಟ್ಟು ಸಾಕ್ತಾರೆ. ನಮ್ಮ ತಾಯಿ ಒಂದು ಹೇಳ್ತಾ ಇದ್ರು, ಯಾವತ್ತು ನೋಡು ಮಗನೆ ನಿನ್ ಕೈಲಾಗಿದ್ದರೆ ಸಾಧನೆ ನೀವು ಮಾಡಲೇಬೇಕು, ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ಬಟ್ ಮುಂದೆ ಒಂದು 4-5 ಜನಕ್ಕೆ ನೀನು ಸಹಾಯ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನನ್ನ ಕಷ್ಟಪಟ್ಟು MBBS ಆದ್ಮೇಲೆ MD ಆದ್ಮೇಲೆ ಬೆಂಗಳೂರಲ್ಲಿ ತುಂಬಾ ಆಪರ್ಚುನಿಟಿ ಇತ್ತು. ನನ್ನ ವೈಫಿಗೆ ಬೆಂಗಳೂರು ತುಂಬಾ ಆಪರ್ಚುನಿಟಿ ಇತ್ತು. ಬಟ್ ನಾನು ಮೂಲತಃ ಹಾಸನದವನು, ಹಾಸನದಲ್ಲೇ ನಾನು ಮಾಡಬೇಕು ಅಂತ ಹೇಳಿ ಹಾಸನಕ್ಕೆ ಬಂದೆ. ಹಾಸನಕ್ಕೆ ಬಂದು ಈ ತರ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂದೇನು ಇಂಟೆನ್ಷನ್ ಅಂದ್ರೆ ಸರ್, ಎಷ್ಟೊಂದು ಜನ ಕಿಂಡಲ್ ಮಾಡ್ತಿರ್ತಾರೆ ಸರ್ಕಾರಿ ನೌಕರರಂದ್ರೆ ದೇವರ ಕೆಲಸ ಅಂತ, ಅಂದ್ರೆ ದೇವರೇ ಬಂದು ಕೆಲಸ ಮಾಡ್ತಾರ ಅಂತ. ನಾನು ಹೇಳದಷ್ಟೇ, ಇಂತಹ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಈ ಅದೃಷ್ಟ ಸಿಕ್ಕಿದ್ನ ನಾವು ಸರಿಗೆ ಪರಿಪಾಲನೆ ಮಾಡಬೇಕು. ಇವತ್ತು ಎಲ್ಲರೂ ನಮ್ಮನ್ನ ಕೇಳ್ತಾ ಇದ್ದೀರಾ, ಹೊಗಳುತ್ತಾ ಇದ್ದೀರಾ, ಮಾಡ್ತಿದ್ದೀರಾ, ಬಟ್ ನಾನೇನು ಯಥೇಚ್ಛವಾಗಿ ಏನು ಬೇರೆ ಕೆಲಸ ಮಾಡಿಲ್ಲ. ನನಗೆ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಅಥವಾ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಒಬ್ಬ ಜವಾಬೃತ ನಾಗರಿಕನಾಗಿ ಪರಿಸರ ಉಳಿವಿಗಾಗಿ ನಾನು ಏನು ಮಾಡಬೇಕು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಮೊಸಳೆ ಹೊಸಲಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕೆಲಸ ಮಾಡಿದಾಗ ಇದೇ ರೀತಿ ಒಳ್ಳೆ ಆಸ್ಪತ್ರೆ ಇತ್ತು, ಬಟ್ ಅಲ್ಲಿ ಸುತ್ತಮುತ್ತ ಜಾಗ ಇತ್ತು ಅಥವಾ ಒಳ್ಳೆ ಜಾಗನ ಸರಿಗೆ ಯೂಸ್ ಆಗ್ತಿರ್ಲಿಲ್ಲ. ನಾನು ನನ್ನ ಹೆಂಡತಿ ತುಂಬ ಪ್ರಯತ್ನ ಪಟ್ಟು ಅಲ್ಲಿ ಶುಚಿತ್ವ, ಅಲ್ಲಿನ ಸ್ಟಾಫ್ನ ವರ್ಕು, ಕಾಯಕಲ್ಪ ಅಂತ ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ವಿ. ಆಮೇಲೆ ಸುತ್ತಮುತ್ತನೂ ನಾವು ಗಿಡಗಳ ನೆಡಕ್ಕೆ ಶುರು ಮಾಡಿದ್ವಿ, ತರಕಾರಿ ಬೆಳೆಕ್ ಶುರು ಮಾಡಿದ್ವಿ. ಯಾವಾಗ ಆರೋಗ್ಯ ಸಂಸ್ಥೆ ಚೆನ್ನಾಗಿ ಡೆವಲಪ್ ಆಗಕ್ಕೆ ಶುರುವಾಯಿತು, ಶುಚಿತ್ವ ಕಳ್ಕಾಯ್ತು, ಪೇಷೆಂಟ್ ಅಲ್ಲೂ ಒಂಥರ ಉತ್ತಮ ಭಾವನೆ ಶುರುವಾಯಿತು, ಜಾಸ್ತಿ ಬರಕ್ ಶುರುವಾದ್ರು, ನನಗೆ ಅವಾಗ ಅರ್ಥ ಆಯ್ತು. ಸಿ ಸರ್ಕಾರಿ ಒಬ್ಬ ವೈದ್ಯನಾಗಿ ಜಸ್ಟ್ ಮಾತ್ರೆ ಇಂಜೆಕ್ಷನ್ ಕೊಡೋಕ್ಕಿಂತ ಅವ್ರಿಗೆ ಓವರ್ಆಲ್ ಎಲ್ಲ ಥರನೂ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಸೂಪರಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಬಂತು. ಮೊಸಳೆ ಹೊಸಲಲ್ಲಿ 2.5 ವರ್ಷ ಕೆಲಸ ಮಾಡಿದ್ವಿ. ನಮ್ಮ ವೈಫ್ ಡಾಕ್ಟರ್ ಚೈತ್ರ ಅಂತ ಅಲ್ಲಿ ಶ್ರೀರೋಗ ತಜ್ಞರ ಕೆಲಸ ಮಾಡ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈವನ್ ನಾವು ಹೋದಾಗ ಅಲ್ಲಿ ಯಾವುದೇ ಒಂದು ಆಪರೇಷನ್ಗೆ ಇರಲಿಲ್ಲ, ಅದು ಈಗೆಲ್ಲ OT ಎಲ್ಲ ಸ್ಟಾರ್ಟ್ ಮಾಡಿ ಉತ್ತಮ ಸೇವೆ ಸಲ್ಲಿಸ್ತಿದ್ದಾರೆ. ನಾನು ಕಾರಣಾಂತರಿಂದ ನಾನು ಬೇರೆ ಕಡೆಗೆ ಹೋಗ್ಬಾಯ್ತು. ನಂಬ್ತಿರೋ ಬಿಡ್ತಿರೋ ಕಣ್ಣಲ್ಲಿ ನೀರು ಬಂತು. ನಾನು ಮೊಸಳೆ ಹೊಸಲಿ ಬಿಟ್ಟು ಹೋಗ್ಬೇಕಾರೆ ಕಣ್ಣಲ್ಲಿ ನೀರು ಬಂತು. ಬಟ್ ಅವಾಗ ನಮ್ಮೊಬ್ರು ಸೀನಿಯರ್ ಒಂದೇ ಒಂದು ಮಾತು ಹೇಳಿದ್ದು, ತೇಜಸ್ವಿ ಬೇಜಾರು ಮಾಡ್ಕೋಬೇಡ, ಜಗತ್ತಲ್ಲಿ ಯಾವುದೂ ಶಾಶ್ವತ ಇಲ್ಲ, ನೀನು ನೆಕ್ಸ್ಟ್ ಬೇರೆ ಕಡೆ ಏನು ಹೋಗ್ತೀಯೋ ಇದಕ್ಕಿಂತ ಹೆಚ್ಚು ಕೆಲಸ ಮಾಡುವಂತ ಹೇಳಿದ್ದು ಅವತ್ತು ಉತ್ತೇಜನ ಮಾತು ನಾನು ಯಾವತ್ತೂ ಮರೆಯಲ್ಲ. ಸೊ ನಾನು ಕಾರ್ಯಕ್ಕೆ ಬರಬೇಕಾರೆ ಏನು ಅನಿಸ್ತು ಗೊತ್ತಿಲ್ಲ, ಒಂದು ಗಿಡ ತಗೊಂಡೋಗೋಣ ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ತೋಟಕ್ಕೆ ಹೋಗಿ ನಾನು ಗಿಡ ತಗೊಂಡೋಗ್ತೀನಿ. ತಂದು ಒಂದು ಗಿಡ ನೆಡೋಕ್ಕೆ ತುಂಬ ಕಷ್ಟ ಆಯ್ತು. ಇಲ್ಲಿ ಪಿಕಾಸಿ ಇಲ್ಲ, ಗುದ್ಲಿ ಇಲ್ಲ, ನೀರು ಹಾಕಕ್ಕಿಲ್ಲ, ಜನ ಎಲ್ಲ ನಗ್ತಾ ಇದ್ರು, ಏನಪ್ಪ ಡಾಕ್ಟರ್ ಗಿಡ ಇಟ್ಕೊಂಡು ಬಂದಿದ್ದಾರೆ ಅಂತ. ಬಟ್ ನಾನು ಚಾಲೆಂಜ್ ಆಗಿ ಸ್ಟಾರ್ಟ್ ಮಾಡಿದೆ. ಸರಿ, ಇವತ್ತು 4 ವರ್ಷದ ಪರಿಶ್ರಮ ನೀವೇ ನೋಡ್ತಾ ಇದ್ದೀರಾ, ಒಂಥರ ಒಂದು ದೇವಾಲಯಕ್ಕೆ ಬಂದಂಗೆ ಆಗುತ್ತೆ ನನಗೆ. ಯಾವತ್ತೂ ಈ ಹಾಸ್ಪಿಟ್ಲಿಗೆ ಒಂದೆರಡು ದಿವಸ ಮಿಸ್ ಆದರೂ ಯಾಕಪ್ಪ ಬಂದಿಲ್ಲ ಅನ್ಸುತ್ತೆ. ಹಾಗೇ ರೀತಿ ಕೆಲಸಗಳನ್ನ ನಡ್ಕೊಂಡು ಹೋಗ್ತಿದ್ವಿ, ಕ್ರಮೇಣಾಗಿ ಒಂದು ಗಿಡ, ಎರಡು ಗಿಡ, ಆ ಥರ ನಾವು ಗಿಡಗಳನ್ನ ನೆಡ್ತಾ ಹೋಗ್ತಾ ಇದ್ವಿ. ಸೊ ಅದು ಬರ್ತಾ ಬರ್ತಾ ಬರ್ತಾ ಬರ್ತಾ 1700 ಗಿಡ ಇದೆ ಸರ್. 500 ಹಣ್ಣಿನ ಗಿಡಗಳಿದ್ದಾವೆ. ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡಿದ್ವಿ, ಆಯುರ್ವೇದಿಕ್ ಗಿಡಗಳು ಹಾಕಿದ್ದೀವಿ, ಶೋ ಪ್ಲಾಂಟ್ಸ್ ಎಲ್ಲ ಹಾಕಿದ್ದೀವಿ ಸರ್. ನೀವು ಸೇವೆಗೆ ಸೇರಿ ಎಷ್ಟು ವರ್ಷ ಆಯ್ತು? ಸರ್ ನಾನು ಮೊಸಳೆ ಹೊಸಲಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ, ಕಾರ್ಲಲ್ಲಿ 4 ವರ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದ್ರ ಜೊತೆಗೆ ನಾನು ಗೊರೂರಿನ ಹಾಸ್ಪಿಟಲ್ ಕೂಡ ಇನ್ಚಾರ್ಜ್ ಆಗಿದೆ. ಅಲ್ಲೂ ಕೂಡ ಇದೇ ರೀತಿ ಉತ್ತಮ ಸೇವೆ, ಉತ್ತಮ ಪರಿಕರಣಗಳು. ಗೊರೂರು ಸುತ್ತಮುತ್ತ ಗಿಡ ಹಾಕಕ್ಕಾಗಿಲ್ಲ, ಯಾಕೆ ಆಲ್ರೆಡಿ ತುಂಬಾ ಗಿಡ ಮರಗಳಿಂದ ಪರಿಸರವಾಗಿ ಏನು ಮಾಡಕ್ಕಾಗಿಲ್ಲ. ಬಟ್ ಒಳ್ಳೆ ಫೆಸಿಲಿಟಿ, ಒಳ್ಳೆ ಸಂಸ್ಥೆ ಆಗಿ ಕೆಲಸ ನಡೀತಿದೆ ಸರ್, ಗೊರೂರಲ್ಲಿ ನಡೀತಿದೆ. ಯಾರೇ ಆಗ್ಲಿ ಈ ಒಂದು ಆಸ್ಪತ್ರೆಗೆ ಕಾಲಿಟ್ಟ ತಕ್ಷಣ ಹುಬ್ಬೇರ್ಸಂಗಾಗುತ್ತೆ. ಒಂದು ಸರ್ಕಾರಿ ಆಸ್ಪತ್ರೆ ಹೀಗಿದೆಯಾ, ಇಷ್ಟೊಂದು ಶುಚಿತ್ವ ಇದೆಯಾ, ಇಷ್ಟೊಂದು ಅಲಂಕಾರಿಕವಾಗಿದೆಯಾ ಅಂತ ಹೇಳಿ ಹುಬ್ಬೇರಿಸ್ತಾರೆ. ಇದನ್ನ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಮತ್ತೆ ಸರ್ಕಾರದ ಒಂದು ಮಟ್ಟದಲ್ಲಿ ಇಷ್ಟೊಂದು ಮೂಲಭೂತ ಸೌಕರ್ಯಗಳನ್ನು ನೀಡಲಿಕ್ಕೆ ಸಾಧ್ಯ ಆಗೋದೂ ಇಲ್ಲ. ಶುಚಿತ್ವ ಇದೆ, ಅಲಂಕಾರಿಕವಾಗಿಯೂ ಕೂಡ ಇದೆ. ತುಂಬಾ ಒಂಥರ ಒಂದು ಹೈಫೈ ಆಸ್ಪತ್ರೆಗೆ ಬಂದ ಅಂತಹ ಒಂದು ಫೀಲು ಇಲ್ಲಿಗೆ ಬಂದಾಗ ಆಗುತ್ತೆ. ಇದೆಲ್ಲವನ್ನು ಕೂಡ ಹೇಗೆ ನಿಮಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು? ಸರ್, ಯಾವಾಗ್ಲೂ ನಾನು ಅನ್ಕೊಳ್ಳೋದು, ಯಾವುದೇ ಒಬ್ಬ ಟೀಮ್ ಕ್ಯಾಪ್ಟನ್ ತುಂಬಾ ಅಲರ್ಟ್ ಆಗಿ ಫಾಸ್ಟ್ ಆಗಿದ್ರೆ ತುಂಬಾ 100% ಕೆಲಸ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ, ನಾನು ಕೂತ್ಕೊಂಡು ಬರೀ ಕೆಲಸ ಮಾಡಿಸಿದ್ರೆ ಎಲ್ಲೂ ಆಗಲ್ಲ ಸರ್. ನಾವು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಂಬ್ತಿರೋ ಬಿಡ್ತಿರೋ, ಕ್ಲೀನಿಂಗ್ ಇಂದ ಹಿಡಿದು ಪೈಂಟ್ ಹೊಡೆಯೋದಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡಿದ್ದೀವಿ. ಸೊ ಯಾವಾಗ ಒಬ್ಬ ಅವರ ಕ್ಯಾಪ್ಟನ್ನೇ ಅವರ ಒಬ್ಬ ಇನ್ಚಾರ್ಜ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆಂದ ನನ್ನ ಸಿಬ್ಬಂದಿಗಳಿಗೂ ಅವ್ರಿಗೂ ಒಂದು ಮೋಟಿವೇಶನ್ ಆಯ್ತು. ನಮ್ಮ ಡಾಕ್ಟರ್ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡ್ಬೇಕಂತು. ಸರ್, ಇವತ್ತು ಏನೆಲ್ಲ ಸಾಧನೆ ಆಗಿದೆ ಸರ್, ಒಬ್ಬ ಡಾಕ್ಟರ್ ತೇಜಸ್ವಿ ಒಬ್ಬನಿಂದ ಅಲ್ಲ, ಕಾಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸಿಬ್ಬಂದಿವರ್ಗಳು, ಆಶಾ ವರ್ಕ್ಗಳು, ಮತ್ತೆ ನಾವೊಬ್ಬ ಕೇರ್ ಟೇಕರ್ ಗಿಡಗಳನ್ನ ಇಟ್ಕೊಂಡಿದ್ದೀವಿ, ಅವ್ರೆಲ್ಲ ಸೇರಿ ನಾವು ಕೆಲಸ ಮಾಡ್ತಿದ್ವಿ ಸರ್. ನಂದೇನು ಅಂದ್ರೆ ದೂರದೃಷ್ಟಿ ಸರ್. ನಾನು ಹೆಂಗೆ ಅಂತಂದ್ರೆ, ಒಂದೇ ಒಂದು ವಿಷಯನ ಯಾರ ಹತ್ರ ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ಏನೇ ಒಂದು ನಿರ್ಧಾರಿತ ಆಗ್ಬೇಕು ಅಂದ್ರೆ ನಾನೇ ಖುದ್ದಾಗಿ ತಗೋಬೇಕು, ಅದು ದುರಾಲೋಚನೆ ಮಾಡ್ತೀನಿ. ಇದು 3 ವರ್ಷ ಬರುತ್ತಾ, 4 ವರ್ಷ ಬರುತ್ತಾ, ಚೆನ್ನಾಗಿದ್ಯಾ, ಈ ಕಲರ್ ಚೆನ್ನಾಗಿದ್ಯಾ, ಸ್ವಂತ ಮನೆ ಅಥವಾ ಸ್ವಂತ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಬಂದ್ರೆ ಏನ್ ಚಂದ ಅಂತ ನಾನು ಮುತುವರ್ಜಿಯಿಂದ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ದು, ಅದು ಕ್ರಮೇಣ ಒಂದಕ್ಕೊಂದು ಸ್ಟೇಟ್ ಆಗಿ ಸರ್ ಇವತ್ತು ಕಾಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅತಿ ಹೆಚ್ಚು ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಎಷ್ಟೊಂದು ಜನ ಅಂತಾರೆ, ಡಾಕ್ಟರ್ ಆಗೇನಪ್ಪ ಗಿಡ ಮಾಡ್ತಿದ್ದಾರೆ, ಬರೀ ಗಿಡಗಳನ್ನೇ ನೋಡ್ಕೋತಾರ ಅಂತ. ನೋ ಸರ್, ನಾನು MBBS MD ಮಾಡಿದ್ದೀನಿ, ಪ್ರಿವೆಂಟಿವ್ ಮೆಡಿಸಿನ್ ಅಂತ MD ಕೂಡ ಮಾಡಿದ್ದೀನಿ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನಾನು ಮಾಡ್ಕೊಂಡು ಬಂದಿರೋದು. ಇಲ್ಲಿ ಅತೇಕ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದೇವೆ. ಎಮರ್ಜೆನ್ಸಿ ಕೇರ್ ಇದೆ, ECG ಇದೆ, ಸೆಕ್ಷನ್ ಮಿಷಿನ್ ಇದೆ, ಮಲ್ಟಿಪಾರಾ ಮಾನಿಟರ್ ಇದೆ. ಅತಿ ಹೆಚ್ಚು ಏನೇನು ಬೇಕೋ ಇಲ್ಲಿನ ಜನಗಳಿಗೆ ನಾವು ಅತಿ ಹೆಚ್ಚುವಾಗಿ ಕೊಡ್ತಿದ್ವಿ. ಲ್ಯಾಬಲ್ಲಿ ಆಗ್ತದೆ, ಕಾಯಕಲ್ಪದಲ್ಲಿ ಡಿಸ್ಟಿಕ್ಗೆ 4ನೇ ಸ್ಥಾನದಲ್ಲಿದ್ದೀವಿ. ಸ್ಟೇಟ್ ಲೆವೆಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಬರುತ್ತೆ, ಸಿಕ್ಕಾಪಟ್ಟೆ ಟಫ್. NABH ಈಕ್ವಲೆಂಟು ಸ್ಟೇಟ್ ಲೆವೆಲ್ ಪಾಸ್ ಆಗಿ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ನ್ಯಾಷನಲ್ ರಿಸಲ್ಟ್ ಬರುವಂತಹ ಸಾಧ್ಯತೆಯೂ ಇದೆ. ಹೀಗಾಗಿ ಎಲ್ಲಾ ರೀತಿ ಸರ್, ಸ್ಟಾಫ್ ಇನ್ವಾಲ್ವ್ಮೆಂಟ್ ಇಂದ ಹಿಡಿದು ನಮ್ಮ ಕಾರ್ಯದಿಂದ ಹಿಡಿದು ಪರಿಸರಕ್ಕಾಗಿ ಎಲ್ಲಾ ಕೆಲಸಗಳು ನಾವು ಮಾಡ್ತಾ ಹೋಗ್ತಾ ಇದೀವಿ ಸರ್. ಇಲ್ಲಿ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ವಿಭಾಗಗಳಿರುತ್ತೆ, ಪ್ರಯೋಗಾಲಯ ಇರುತ್ತೆ, ರೋಗಿಗಳನ್ನು ನೋಡ್ಲಿಕ್ಕೆ ಒಂದು ಕೋಣೆ ಅಂತ ಹೇಳಿರುತ್ತೆ. ಆನಂತರ ಅವ್ರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಏನಾದರೂ ತುರ್ತು ಸಂದರ್ಭಗಳಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಆ ಥರದ ಕೆಲವೊಂದಷ್ಟು ವಿಭಾಗಗಳು ಕೂಡ ಇರುತ್ತೆ. ಲಸಿಕೆಯನ್ನು ನೀಡಲಿಕ್ಕೆ ಬೇರೆ ವಿಭಾಗ ಇರುತ್ತೆ. ಯಾವ ವಿಭಾಗಕ್ಕೆ ಹೋಗಿ ನೋಡಿದ್ರು ಕೂಡ ಬಹಳ ಚಂದವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಂತ ಅನ್ಸುತ್ತೆ. ನಾವು ಕೂಡ ನಮ್ಮ ಮನೆಯನ್ನು ಹೀಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿ ಅನ್ಸುತ್ತೆ. ಈ ಒಂದು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತೆ ಇಷ್ಟೊಂದು ಚೆನ್ನಾಗಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ನಿಮಗೆ ಯಾರೆಲ್ಲ ಸಹಾಯವನ್ನ ಮಾಡ್ತಾ ಇದ್ದಾರೆ ಮತ್ತೆ ಹೇಗೆ ಈ ಸ್ವಚ್ಛತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿದೆ? ಸರ್, ಮೊದಲನೇದಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಹೇಳ್ತೀನಿ. ಅವರ ಸಹಾಯದಿಂದ, ಅವರ ಮುತುವರ್ಜಿಯಿಂದ ಸರ್ ಅವರು ತುಂಬಾ ಕೆಲಸ ಮಾಡಿ ಇನ್ವಾಲ್ ಆಗ್ತಿದ್ದಾರೆ. ಎರಡನೇದಾಗಿ ಕಾರ್ಲೆ ಮತ್ತು ಸುತ್ತಮುತ್ತಲ ಗ್ರಾಮದವರಿಗೆ ನಾನು ಅಭಿನಂದನೆ ಮತ್ತು ಅವರ ಧನ್ಯವಾದಗಳು 100% ಹೇಳಬೇಕು. ಸರ್, ಬಂದಾಗ ತುಂಬಾ ಶೋಚನೀಯ ಸ್ಥಿತಿ ಇತ್ತು, ತಲೆ ಮೇಲಿಂದ ಎಲ್ಲ ವಸ್ತುಗಳೆಲ್ಲ ಬೀಳ್ತಾ ಇತ್ತು. ಬಟ್ ಪಂಚಾಯತಿ ಜೊತೆಗೆ ಖುದ್ದಾಗಿ PDO ಮತ್ತು ಅಧ್ಯಕ್ಷರ ಜೊತೆ ಕೂತ್ಕೊಂಡು ಮಾತಾಡಿದಾಗ ತುಂಬಾ ಪಾಸಿಟಿವ್ ಆಗಿ ಆಯಿತು ಸರ್. ಆಗಿನ MLA ಅವ್ರ ಜೊತೆ ಮಾತಾಡಿಕೊಂಡು ಒಂದು 20 ಲ್ಯಾಕ್ಸ್ ನ ಫಂಡ್ನ ತರಿಸಿದ್ರು, ಏನೇನು ರಿಪೇರಿಗಳಿತ್ತೆಲ್ಲ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಆಗಿನ EO ಕೇಳ್ಕೊಂಡು ರಿಕ್ವೆಸ್ಟ್ ಒಂದು ಮೀಟಿಂಗ್ ಹಾಲ್ನ ಮಾಡಿಸ್ಕೊಟ್ರು. ಸರ್, ನಾನು ಏನಾದ ಅಂದ್ರೆ ಪ್ರೊಆಕ್ಟಿವ್ ಆಗಿ ಶುರುವಾದೆ ಸರ್. ಅಂದ್ರೆ ಹೆಂಗೆ ಅಂದ್ರೆ, ಪಂಚಾಯತಿಗೆ ಗ್ರಾಮಸಭೆಗೆ ಹೋಗ್ದಲೆ ಅಥವಾ ಬರೀ ಪೇಷಂಟ್ ನೋಡಕ್ಕೋದಲೆ ಅವರ ಜೊತೆಗೆ ಇನ್ವಾಲ್ವ್ ಮಾಡಿಕೊಂಡು ಅವ್ರನ್ನ ಜೊತೆಗೆ ತಗೊಂಡ ಹೋಗ್ತಾ ಹೆಂಗಾಯ್ತು ಅಂದ್ರೆ ನಂಗೆ ತುಂಬಾ ಸಪೋರ್ಟ್ ಸಿಗ್ತಾ ಹೋಯ್ತು ಸರ್. ಇದು ಮೋಸ್ಟ್ಲಿ ಇದೊಂದೇ ಜಾಗ, ಇಷ್ಟು ಜಾಗ ಹೇರಳವಾಗಿ ಯಾರು ಪಂಚಾಯತಿ ನೋ ಕಾನ್ಫ್ಲಿಕ್ಟ್. ಈಗ ಹೆಂಗಿದೆ ಅಂದ್ರೆ, ಒಂದಡಿ ಸಿಕ್ಕರೆ ನಾವು ಒತ್ತುವರಿ ಮಾಡ್ತೀನಿ ಅಂತ ಜಾಗದಲ್ಲಿ ಇಷ್ಟು ವಿಶಾಲವಾಗಿ ಜಾಗ ಕಾರ್ಲೇರ್ ಕೊಟ್ಟಿದ್ದಾರೆ. ಎಂತಹ ಸಣ್ಣ ಪುಟ್ಟ ಸಹಾಯ ಆದ್ರೂ ಜೊತೆಗೆ ಬಂದು ನಿಂತ್ಕೋತಾ ಇದ್ದಾರೆ. ಸೊ ಕಾರ್ಲೆ ಗ್ರಾಮ, ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಪೇಷಂಟ್ ಸರ್, ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇದೆಲ್ಲ ಕೆಲಸ ಕಾರ್ಯ ಮಾಡಕ್ಕೆ ಅದಕ್ಕೆ ತುಂಬಾ ಅನುವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಸ್ಪತ್ರೆಯ ಆವರಣದಲ್ಲಿ ಹಸಿರು ನೆಲೆಸಬೇಕು ಅನ್ನುವಂತ ಉದ್ದೇಶದಿಂದ ಸಾಕಷ್ಟು ಕೆಲಸವನ್ನ ತಾವು ಮಾಡಿದಿರಿ. ನಿಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಎಷ್ಟು ಜಮೀನು ಈ ಒಂದು ನಿಮ್ಮ ಒಡೆತನದಲ್ಲಿ ಇದೆ ಮತ್ತೆ ಈ ಪರಿಸರಕ್ಕೆ ಪೂರಕವಾಗಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಗೆ ಯಾಕೆ ಅನ್ನಿಸ್ತು? ಇಲ್ಲಿ ಒಂದು 2.5-2.75 ಎಕರೆ ಜಾಗ ಇದೆ ಸರ್. ಸೊ ನಾನು ಬಂದಾಗ ಇದು ತುಂಬಾ ಬ್ಯಾರನ್ ಲ್ಯಾಂಡ್ ಆಗಿತ್ತು. ಬರೀ ಎಷ್ಟೊಂದು ಜನ ಕ್ರಿಕೆಟ್ ಆಡ್ತಿದ್ವು ಅಥವಾ ದನ ಮೀಸಕ್ಕೆ ಯೂಸ್ ಮಾಡ್ತಾ ಇದ್ರು. ನಾನು ಕ್ರಮೇಣ ಹೇಳ್ತಾ ಹೋದ್ನೆಲ್ಲ ಗಿಡ ಹಾಕಕ್ಕೆ ಹೋದೆ. ಅದು ಸ್ಟೆಪ್ ಬೈ ಹಾಕಿ ನಾನೇನು ಮಾಡ್ತಾ ಇದ್ದೆ ಸರ್, ಹಾಕಬೇಕಾರೆ ನಾನು ಅಲಂಕಾರಿಕ ವಸ್ತು ಗಿಡಕ್ಕಿಂತ ಹಣ್ಣಿನ ಗಿಡ ಹಾಕಕ್ಕೆ ಶುರುವಾಯಿತು. ಯಾಕೆ ಅಂತಂದ್ರೆ, ನಾನು ಮೊಸಲೆ ಹೊಸಲಿದ್ದಾಗ ಸ್ವಲ್ಪ ಸೀಬೆ ನೆಲ್ಲಿಕಾಯಿ ಎಲ್ಲ ಹಾಕಕ್ಕೆ ಶುರು ಮಾಡಿದ್ದೆ. ಸೊ ಅದು ಈಳ್ ಕೊಡಕ್ಕೆ ಶುರುವಾದಾಗ ತುಂಬಾ ಖುಷಿ ಆಗ್ತಾ ಇತ್ತು, ಒಂದು ಧನ್ಯವಾದ ಇತ್ತು. ಸರ್, ಇವತ್ತು ಏನಾಗ್ತಿದೆ ಅಂದ್ರೆ, ಗಿಡ ನೆಡ್ತಾರೆ, ಗಿಡ ನೆಡಲೇಬೇಕು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಗಿಡ ನೆಡ್ದಾಗ ಸ್ಟಾರ್ಟಿಂಗ್ 1-2 ವರ್ಷ ತುಂಬಾ ಅದಕ್ಕೆ ಆರೈಕೆ ಮಾಡಲೇಬೇಕು, ನೀರು ಮತ್ತೆ ಸಮಸ್ಯೆಗಳಾಗ್ದಂಗೆ ಅದಕ್ಕೆ ಪೋಷಣೆ ಮಾಡಲೇಬೇಕು. ಬಟ್ 2 ವರ್ಷ ಹಾಕ್ಬೇಕಾದ್ಮೇಲೆ ಅದು ಪಾಡಿ ಬೆಳೀತಾ ಹೋಗುತ್ತೆ, ಯಾರನ್ನೂ ಕಾಯಿಲ್ಲ, ನನ್ನ ಕಾಯಿಲ್ಲ, ಯಾರನ್ನೂ ಕಾಯಿಲ್ಲ. ಬಟ್ ಈ ಹಣ್ಣಿನ ಗಿಡ ಆದ್ರೆ ಏನಾಗುತ್ತೆ ಅಂದ್ರೆ, ಈ ನೆರಳಿಗೆ ಜೊತೆಗೆ ಒಳ್ಳೆ ಗಾಳಿಗೆ ಜೊತೆಗೆ ಹಣ್ಣುಗಳು ಕೊಡಕ್ಕೆ ಶುರು ಆಗುತ್ತೆ. ಯಾರೊಬ್ಬ ವ್ಯಕ್ತಿ ಅದನ್ನ ಹಣ್ಣು ತಗೊಂಡಾಗ, ಓ ಯಾರೋ ಒಬ್ಬ ಪುಣ್ಯವಂತ ಹಾಕಿದಾನಪ್ಪ ಅವ್ನು ಚೆನ್ನಾಗಿರ್ಲಿ ಅಂತ ಹೇಳೇ ಹೇಳ್ತಾರೆ. ಅದನ್ನ ಈವನ್ ಪ್ರಾಣಿ ಪಕ್ಷಿಗೆ ತಿನ್ಲಿ ಸರ್, ಅದು ಡೆಫಿನೆಟ್ಲಿ ಮುತ್ತು ಖುಷಿಯಾಗಿರ್ತವೆ. ನಾನು ಬಂದಾದ್ಮೇಲೆ ಇಲ್ಲೊಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿಬಿಟ್ಟಿದೆ ಸರ್. ಅನೇಕ ಬಗೆಯ ಪಕ್ಷಿಗಳಾಗಿರ್ಬೋದು ಅಥವಾ ನವಿಲ್ಗಳಾಗಿರ್ಬೋದು, ತುಂಬ ಚೆನ್ನಾಗಿ ಇದೊಂಥರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ. ನಾವು ಯಾರನ್ನೂ ಓಡಿಸಲ್ಲ, ಯಾರಿಗೂ ಹೇಳಲ್ಲ, ಯಾಕೆಂದ್ರೆ ಅವಕ್ಕೂ ಈಕ್ವಲ್ ರೈಟ್ಸ್ ಇದೆ. ನಾವು ನೀರಿಗೆ ಜಾಗ ಮಾಡಿದೀವಿ, ಹಿಂಗೆ ಗುಂಡಿ ಮಾಡಿದೀವಿ, ಬೀ ಫಾರ್ಮಿಂಗ್ ಮಾಡಿದೀವಿ, ಫಿಶ್ ಫಾರ್ಮಿಂಗ್ ಮಾಡಿದೀವಿ ಎಲ್ಲ. ಏನು ಅಂತಂದ್ರೆ ಸರ್, ನನ್ನ ಇಂಟ್ರೆಸ್ಟ್ ಏನು ಅಂತಂದ್ರೆ ಬರುವ ಪೇಷೆಂಟ್ಗಳಿಗೆ ಸಿ ಆರೋಗ್ಯ ಜೊತೆಗೆ ಆರೋಗ್ಯಕರ ಇದನ್ನು ತಿನ್ಬೇಕು, ಜೊತೆಗೆ ಸುತ್ತಮುತ್ತಲ ರೈತರಿಗೆ ನೋಡಪ್ಪ ನಮ್ಮ ಡಾಕ್ಟರ್ ಎಷ್ಟು ಮಾಡಿದಾರೆ ಅಂದ್ರೆ ನಾವು ಯಾಕೆ ಮಾಡಬಾರ್ದು. ಇವತ್ತು ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಕ್ರಾಪ್ ಅಥವಾ ಮಿಕ್ಸ್ ಕ್ರಾಪ್ ಮಾಡುವಂತ ಫೀಲಿಂಗ್ಸ್ ಇಲ್ಲ, ರಾಗಿ ಅಂದ್ರೆ ರಾಗಿ ಹಾಕ್ತಾರೆ, ಜೋಳ ಜೋಳ ಹಾಕ್ತಾರೆ, ಅದರಿಂದ ಏನು ಸಿಗಲ್ಲ, ತುಂಬಾ ನಷ್ಟ. ನಾನೇ ಒಂದ್ಸಲಿ ನನ್ನ ಜಾಗದಲ್ಲೇ ಮಾಡಿ ಪ್ರಯತ್ನ ಕೈ ಸುಟ್ಕೊಂಡೆ, ನನಗೆ 10,000 ಲಾಸ್ ಆಯ್ತು. ನನಗೆ ಅನಿಸ್ತಾ ಇತ್ತು ಇದರಿಂದ ಯಾಕೆ ಇಷ್ಟೊಂದು ಜೋಳ ಅಥವಾ ರಾಗಿ ಹೋಗ್ತಾ ಇದಾರೆ, ಒಂದು ತೋಟ ಮಾಡಿಕೊಂಡು ಕಷ್ಟಪಟ್ಟು ಸಾಕಿದ್ರೆ 2-3 ವರ್ಷಕ್ಕೆ ಸಿಕ್ಕಾಪಟ್ಟೆ ಈಳು ಸಿಗುತ್ತೆ, ಮಲ್ಟಿ ಕ್ರಾಪಿಂಗ್ ಮಾಡಬೇಕು, ಅದ್ರ ಬಗ್ಗೆ ಕಾನ್ಸೆಪ್ಟ್ ಬರಲಿ ಅನ್ನೋ ರೀಸನ್ಗೋಸ್ಕರನೇ ಒಂದು ಮಾದರಿಯಾಗಿ ಸುತ್ತಮುತ್ತ ರೈತರಿಗೂ ಗೊತ್ತಾಗಬೇಕು, ಒಂದು ಉತ್ತಮ ಆರೋಗ್ಯ ಸಿಗಲಿ ಅಂತ. ಮತ್ತೆ ಉತ್ತಮ ಈಟಿಂಗ್ ಆರೋಗ್ಯದ ಏನಾಗಿದೆ ಅಂದ್ರೆ ತಿಂದ್ರೆ ಬರೀ ಆಪಲೇ ತಿನ್ಬೇಕು ಅಥವಾ ಡ್ರೈ ಫ್ರೂಟ್ಸೇ ತಿನ್ಬೇಕು ಅನ್ನೋ ಸಮಾಜದಲ್ಲಿ ನಮ್ಮಲ್ಲಿ ಸೀಸನಲ್ ಪಪ್ಪಾಯ ಸೀಬೆ ಅದನ್ನ ಯೂಸ್ ಮಾಡಲಿ ಅನ್ನೋದೇ ನನ್ನ ಇಂಟೆನ್ಷನ್ ಸರ್. ಆಸ್ಪತ್ರೆಯ ಆವರಣದಲ್ಲಿ ಇದುವರೆಗೆ ಎಷ್ಟು ಗಿಡಗಳನ್ನ ತಾವು ನೆಡೆಸಿದಿರಿ? ಸರ್ ನಾ ಹೇಳಿದೆ ಆಗ್ಲೇ 1700 ಗಿಡ ಹಾಕಿದೆ ಸರ್. 3 ತರ ಡಿವೈಡ್ ಆಗುತ್ತೆ, ಒಂದು ಅಲಂಕಾರಿಕ ಗಿಡ, ಆಯುರ್ವೇದಿಕ್ ಗಿಡ, ಮುಂದೆ ಶೋ ಪ್ಲಾಂಟ್ಸ್ ಎಲ್ಲ ಹಾಕಿದ್ದೀವಿ, ಹಾಸ್ಪಿಟಲ್ ಇಂಟೀರಿಯರ್ ಅಲ್ಲೂ ಗಿಡ ಹಾಕಿದ್ದೀವಿ. ತದನಂತರ ನನ್ನ ಮೈನ್ ಕಾನ್ಸೆಪ್ಟ್ ಸರ್ ಹಣ್ಣಿನ ಗಿಡಗಳು ಸರ್. ನಾನು ಇವತ್ತೆಲ್ಲ 500 ಹೆಚ್ಚು ಹಣ್ಣಿನ ಗಿಡ ಹಾಕಿದ್ದೀನಿ. 100-120 ಸೀಬೆ ಗಿಡ ಇದೆ, ಒಂದು 30-40 ಮಾವಿದೆ, ಹಲಸಿದೆ, ಸಪೋಟಾ ಇದೆ, 30-40 ಲೆಮನ್ ಇದಾವೆ, ಸೀತಾಫಲ ಇದೆ, ಈವನ್ ಆಪಲ್ ಹಾಕಿದ್ದೀನಿ, ಮೆಕಡೋನಿಯಾ ಹಾಕಿದ್ದೀನಿ, ಡೇಟ್ ಫಾರ್ಮ್ಸ್ ಹಾಕಿದ್ದೀನಿ, ಎಲ್ಲ ರೀತಿಯ. ನೀವು ಏನು ಕೇಳ್ತೀರಾ ಸರ್, ಎನಿ ಪ್ಲಾಂಟ್ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತಾ ಅದನ್ನು ಸ್ವಂತ ಖರ್ಚಿಂದ ತಗೊಬಂದು ಹಾಕಿದ್ದೀನಿ. ಯಾಕೆಂದರೆ ನಾನು ತುಂಬ ಸಂಘ ಸಂಸ್ಥೆಯಲ್ಲಿದ್ದೀನಿ ಸರ್, ಹಸಿರುಭೂಮಿಲಿದ್ದೀನಿ, ರೋಟ್ರಿಲಿದ್ದೀನಿ, ಐಎಂಎಲ್ಲಿದ್ದೀನಿ. ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಈ ಗಿಡ ನೆಡ್ಬೇಕಾದ್ರೆ ಏನು ಮಾಡಿಬಿಡ್ತಾರೆ ಅಂದರೆ ಒಂದು ಪೆಂಡಾಲು, ಒಂದು ಶಾಮಿಯಾನ, ಮೈಕ್ ಸೆಟ್ಟು, ಒಳ್ಳೆ ನಾಯಕರನ್ನೆಲ್ಲ ಕರೆಸ್ಬಿಟ್ಟು ಆ ಗಿಡ ನೆಡೋಕ್ಕೆ 10,000-15,000 ಖರ್ಚು ಮಾಡಿರ್ತಾರೆ. ಆದರೆ ಗಿಡ ತಂದಿರ್ತೀರಾ ಅಂದ್ರೆ ನಮ್ಮ ಅರಣ್ಯ ಇಲಾಖೆಯಿಂದ ಹೋಗ್ಬಿಟ್ಟು ಉಚಿತವಾಗಿರುವಂತಹ ಗಿಡನ ತಂದು ಗಿಡನ ನೆಟ್ಟು ಹೋಗ್ತಾರೆ. ಅದೇ 15,000 ಗಿಡನ ನೀನು ಡಿವೈಡ್ ಮಾಡಿ ಹಾಕಿದ್ರೆ ನೀನೊಂದು 100 ಗಿಡ ಹಣ್ಣಿನ ಗಿಡ ಹಾಕ್ಬೋದು. ಅದೇ ಗಿಡ ನೆಟ್ ಹಾಕ್ಬೇಕಾದ್ರೆ ಪೇಪರಲ್ಲಿ ಒಂದು ಸಿಗುತ್ತೀನಿ, 1,000 ನೆಡ್ದ್ವಿ, 3,000 ಗಿಡ ನೆಡ್ದ್ವಿ ಅಂತೆಲ್ಲ ಜಮ್ಮ ಕಚ್ಕೋತಾ ಇರ್ತಾರೆ. ಬಟ್ ಎಷ್ಟು ಜನ ಅದನ್ನ ನೀರು ಹಾಕಿದ್ದಾರೆ, ಪೋಷಣೆ ಪಟ್ಟಿದ್ದಾರೆ, ದನ ಶೆಲ್ತ ಅದು ಬೆಂಕಿಗೆನ ಆಗುತ್ತೆ ಆಯ್ತಾ? ನಾನು ಹೇಳೋದಿಷ್ಟೇ, ನೀನು 1,000 ಗಿಡ ನೆಡ್ತೀವೋ 2,000 ಗಿಡ ನೆಡ್ತೀವೋ ಅದನ್ನೆಲ್ಲ ಇಂಪಾರ್ಟೆಂಟ್. ಒಂದು ಗಿಡ ನೆಟ್ಟಿ 1 ಬಂತು ಅಂದ್ರೆ ನೋಡಪ್ಪ ಅದು ನಿನ್ನ 100% ಎಫರ್ಟು. ಮತ್ತೆ ಅದೊಂಥರ ಗಿಡಗಳು ಸರ್, ಸ್ಟಾರ್ಟಿಂಗ್ 2 ಮಕ್ಳು ನೋಡ್ಕೊಂಡಂಗೆ ಸರ್, ಎಷ್ಟು ಮಕ್ಳು ನೋಡ್ಕೋತಿರೋ ಜೋಪಾನವಾಗಿ ಆತರ ನೋಡ್ಕೋಬೇಕಾಗುತ್ತೆ. ಜಾಸ್ತಿ ನೀರಾಗಂಗಿಲ್ಲ, ಜಾಸ್ತಿ ಬೇಸಿಗೆ ಆಗಂಗಿಲ್ಲ, ದನ ತುಣಿಯಂಗಿಲ್ಲ, ಗೊಬ್ಬರ ಜಾಸ್ತಿ ಹಾಕಂಗಿಲ್ಲ. ಹಾಗಾಗಿ ಅದೊಂಥರ ಮಕ್ಳ ತರ ನಾವು ಚಾಲೆಂಜ್ ಆಗಿ ನೋಡ್ಕೊಂಡ್ವಿ. ಈ ಚಾಲೆಂಜ್ಗೆ ಸರ್ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಜೊತೆಗೆ ಇಲ್ಲಿನ ಊರಿನ ಒಬ್ರು ವರ್ಕರ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರ್ ನನ್ನ ಸ್ವಂತ ಖರ್ಚಿನಿಂದ 3 ಅವ್ರನ್ನ ನಾನು ನೋಡ್ಕೋತಾ ಇದ್ದೀನಿ, ಅವ್ರಿಗೆ ನನ್ನ ಕೈಲಾದ ಸಂಬಳ ಕೊಡ್ತೀನಿ, ಅವರು ಬಂದು 2-3 ಇಲ್ಲಿ ಬಂದು ಗಿಡಗಳನ್ನ ಪೋಷಣೆ, ನೀರು ಹಾಕೋದು, ಗೊಬ್ಬರ ಹಾಕೋದು ನನ್ನ ಸ್ಟಾಫ್ ಜೊತೆ ಗೈಡ್ ಮಾಡ್ತಾರೆ. ಅವರ ಕಾರ್ಯ ಕುಮಾರಣ್ಣ ಅಂತ ಹೇಳ್ತೀವಿ, ಅವರ ಸಪೋರ್ಟು ಇದರಿಂದ ಆಗದೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಸ್ಟಾಫ್ ಜಗದೀಶ್ ಅಂತ ಮತ್ತೆ ರಂಗಸ್ವಾಮಿ ಅಂತ ತುಂಬ ಕೆಲಸ ಮಾಡ್ಕೋತಾರೆ ಸರ್. ನಾನಿರಲಿ ಬಿಡಲಿ ಅವರು ಹಾಸ್ಪಿಟಲ್ ಕೆಲಸ ಮುಗಿದ ನಂತರ ಪೋಷಣೆಗೆ ಎಫರ್ಟ್ ಹಾಕ್ತಾರೆ, ಮಧ್ಯಾಹ್ನದಲ್ಲಿ ನೀರು ಹಾಕ್ತಾರೆ, ಒಂದೊಂದ್ಸಲಿ ಸಂಜೆ 4-5 ತನಕನೂ ಕೆಲಸ ಮಾಡಿರೋ ಉದಾಹರಣೆ ಇದೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿರೋ ಉದಾಹರಣೆ ಇದೆ. ಸೊ ಹೀಗಾಗಿ ಎಲ್ಲರ ಶ್ರಮ, ಎಲ್ಲರ ಫಲಶ್ರುತಿಯಿಂದ ಸರ್ ಇವತ್ತೊಂದು ಕಾಲೇ ಆಸ್ಪತ್ರೆ ಒಂದು ನೀವು ಹೇಳ್ದಂಗೆ ಒಂದು ಆರೋಗ್ಯ ಮಂದಿರ ಮೊದಲು ದೇವ ಮಂದಿರ ಆಗಿರೋ ಸ್ಥಿತಿಗೆ ಬರ್ತಾ ಇದೆ. ತುಂಬ ಖುಷಿ ಇದೆ ಸರ್ ನನಗೆ. ಯಾವುದೇ ಒಂದು ಸರ್ಕಾರಿ ಸಂಸ್ಥೆಯ ಆವರಣದಲ್ಲಿ ಹಣ್ಣಿನ ಗಿಡಗಳನ್ನು ಹಾಕ್ಲಿಕ್ಕೆ ಸ್ವಲ್ಪ ಹಿಂಜರಿತಾರೆ, ಯಾಕೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಕಿತ್ತಾಟಗಳಾಗುತ್ತೆ, ಹೊಡೆದಾಟ ಆಗುತ್ತೆ ಅನ್ನುವಂಥದ್ದು. ಆದರೆ 100 ಸಂಖ್ಯೆಯಲ್ಲಿ ನೀವಿಲ್ಲಿ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀರಾ. ಈಗಾಗಲೇ ಫಸಲು ಕೂಡ ಪ್ರಾರಂಭ ಆಗಿದೆ, ಪ್ರತಿ ದಿವಸ ಹಣ್ಣು ಕೂಡ ಸಿಗ್ತಾ ಇದೆ. ಈ ಹಣ್ಣನ್ನು ಹೇಗೆ ಸದ್ಬಳಕೆಯನ್ನು ಮಾಡ್ತಾ ಇದ್ದೀರಿ? ಸರ್ ಸದ್ಬಳಕೆ 2 ಥರ ಇದೆ ಸರ್. ಪ್ರಾಣಿ ಪಕ್ಷಿಗಳು ತಿಂತರೂ ನಾವು ಯಾವತ್ತೂ ಓಡಿಸೋದು ಅಥವಾ ಅವಕ್ಕೆ ಏನಾರು ಹಾಕೋದು ಮಾಡ್ತಾ ಇಲ್ಲ. ಪ್ರಾಣಿಗಳು ಬದುಕಬೇಕು, ಪಕ್ಷಿಗಳು ಬದುಕಬೇಕು ಸರ್. ಅದಾದ್ಮೇಲಿಂದ ನನ್ನ ಇಂಟೆನ್ಷನ್ ಏನಂದರೆ ಈ ಮಕ್ಕಳಿಗೆ ಸೀಮಂತ ಕಾರ್ಯಕ್ರಮ ಇದ್ದಾಗ ಅಥವಾ ಗರ್ಭಿಣಿಯರು ಬಂದಾಗ ವೃದ್ಧಾಪಿ ಬಂದಾಗ ಅವ್ರಿಗೆಲ್ಲ ನಾವು ಏನು ಬಂದಿರುತ್ತೆ ಸರ್, ಫಸ್ಟು ಪೇಷಂಟ್, ಅದಾದ್ಮೇಲೆ ನಮ್ಮ ಸ್ಟಾಫು. ಹಾಗಾಗಿ ಏನೇ ಬಂದರೂ ಈ ಫಲವತ್ತನ್ನ ಇಂಟರ್ನ್ ಕಾರ್ಲೆ ಗ್ರಾಮಕ್ಕೆ ಬಂದಿರುವಂತಹ ಪೇಷೆಂಟ್ಗೆ ನಾವು ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ನಾನು ಸೆಕ್ಯೂರಿಟಿ ಸಿಸ್ಟಮ್, ಟೈಟ್ ಸೆಕ್ಯೂರಿಟಿ ಸಿಸ್ಟಮ್ ಮಾಡಿದ್ದೀನಿ ಸರ್. ಸಿಸಿ ಕ್ಯಾಮ್ರಾ ಇದೆ, ಸೋಲಾರ್ ಸಿಸಿ ಕ್ಯಾಮ್ರಾ ಇದೆ. ಹಾಗಾಗಿ ಯಾರೊಬ್ಬ ವ್ಯಕ್ತಿ ಇದರ ಧೈರ್ಯ ಮಾಡಿ ಅನಿಗೃತವಾಗಿ ಬಂದು ಯಾರು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ. ಆ ವಿಷಯದಲ್ಲಿ ಕಾರ್ಲೆ ಗ್ರಾಮಸ್ಥರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದೆ, ಪಂಚಾಯತಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಜೊತೆಗೆ ಹೋಗ್ತಾ ಇದ್ದೀವಿ ಸರ್. ಇತ್ತೀಚೆಗೆ ಈ ಗಿಡಗಳಿಗೆ ಅಗತ್ಯವಾಗಿ ಬೇಕಾದಂತಹ ನೀರನ್ನ ಒದಗಿಸುವ ಸಲುವಾಗಿ ಕೊಳವೆ ಬಾವಿಯನ್ನು ಕೂಡ ಮಾಡಿಸ್ಕೊಂಡಿದ್ದೀರಿ. ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು, ಮುಂದಿನ ದಿವಸಗಳಲ್ಲಿ ಇದು ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ? ಸರ್, ನಾನು ಹೇಳಿದೆ ಆಗಲೇ, ನಾನು ಯಾವುದೇ ಒಂದು ಕೆಲಸ ಮಾಡಿದರೆ ಸ್ವಲ್ಪ ಮುಂದಾಂದ್ರಿತ ಮಾಡಬೇಕು ಅಂತ. ಸೊ ಸತತವಾಗಿ ಒಂದು 3 ಮಂತ್ಸಿಂದ ಪಂಚಾಯತಿಯವ್ರ ಜೊತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ನಮ್ಮ ಈಗಿನ ಇಒ ಅವರು ತುಂಬ ಅದನ್ನು ಖುಷಿಯಿಂದ ಒಪ್ಕೊಂಡು ಮೊನ್ನೆ ಬೋರ್ವೆಲ್ನ ಹೊಡೆಸಿದ್ದಾರೆ ಸರ್. 2 ಇಂಚು ನೀರು ಬಂದಿದೆ, ತುಂಬ ಖುಷಿಯಾಯಿತು. ಈಗ ಅದನ್ನು ಬೋರ್ನ ಹಾಕಿ ಇಲ್ಲಿನ ನೀರುಗಳಲ್ಲಿ ಮಾಡಬೇಕು ಅಂತ ಇಷ್ಟ. ಅದಾದಮೇಲೆ ಸರ್, ನಮ್ಮಲ್ಲಿ ನಂದು ಇನ್ನೊಂದು ಅಂತಂದರೆ ನಮ್ಮ ಹಾರ್ಟಿಕಲ್ಚರಲ್ಲಿ ಅನ್ಸರ್ ಸರ್ ಅಂತ ಒಬ್ರು ಪರಿಚಯ ಆದರು ಸರ್, ಇಲ್ಲಿನ ಕಟ್ಟಾಯ ವಿಭಾಗಕ್ಕೆ ತುಂಬ ಕೋಆರ್ಡಿನೇಟರ್. ಅವ್ರ ಜೊತೆ ಹಿಂಗೆ ಒಡನಾಟ ಆಗ್ತಿರ್ಬೇಕಾದ್ರೆ ಅವರೊಂದು ಸಜೆಷನ್ ಕೊಟ್ಟರು, ಯಾಕೆ ತೇಜಸ್ವಿ ನೀವು ಬೀ ಫಾರ್ಮಿಂಗ್ ಮಾಡಬಾರ್ದು, ಹನಿ ಬೀ ಹಾಕಿ ನಿಮ್ಮ ಈಲ್ಡ್ ಜಾಸ್ತಿ ಆಗುತ್ತೆ ಅಂದರು ಸರ್. ಅವ್ರ ಮಾತು ಹೇಳ್ದಂಗೆ ಅವರು 2 ಬೀ ಬಾಕ್ಸ್ನ ತುಂಬ ಉಚಿತವಾಗಿ ಕೊಟ್ಟರು. ಹಾಕಾದ್ಮೇಲೆ ಸರ್, ನನ್ನ ಒಂದು ಅಬ್ಸರ್ವೇಷನ್ ಆಯಿತು ಅಂದರೆ ತುಂಬ ಹಣ್ಣುಗಳು ಬಿಡಕ್ಕೆ ಶುರುವಾಯಿತು ಹನಿ ಬೀ ಇರೋದ್ರಿಂದ. ಈವನ್ ನಾವು ಒಂದೂವರೆ ಕೆಜಿಯಷ್ಟು ಜೇನೂ ನಾವು ತಗೊಂಡು ಅದನ್ನು ಸುತ್ತಮುತ್ತಲ ಅಂಗನವಾಡಿಗೆ ಕೊಟ್ವಿ. ತುಂಬ ಖುಷಿಯಾಯಿತು, ಫಸ್ಟ್ ಟೈಮ್ ರಿಯಲ್ ಜೇನ ನಾವು ಮಾಡಿದ್ದು. ಅದ್ರ ಜೊತೆಗೆ ನಾವೀಗ ಫಿಶ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು ಹೊಂಡ ಕೂರಿಸಿ ಒಂದು 300-350 3-4 ವೆರೈಟಿಯ ಫಿಶ್ಗಳನ್ನೂ ಬಿಟ್ಟಿದ್ದೀವಿ. ಸೊ ಇನ್ನೂ ಇಲ್ಲಿ ಜೀವಾಮೃತ ಮಾಡ್ತೀವಿ, ಎರೆಗುಳ ಗೊಬ್ಬರ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್. ನಾವು ಯಾವುದು ಕಳೆ ನಾಶಕ ಕಳೆ ಬೇರಕ್ಕೆ ಏನು ಹಾಕಲ್ಲ. ವರ್ಷಕ್ಕೊಂದ್ಸಲಿ ಕೊಡುಗೆ ಗೊಬ್ಬರ ಸ್ವಂತ ದುಡ್ಡಿಂದ ತರಿಸಿ ಹಾಕ್ತೀವಿ ಮಳೆಗಾಲ ಸ್ಟಾರ್ಟಿಂಗಲ್ಲಿ. ಮಳೆಗಾಲ ಮುಗ್ದಾದ್ಮೇಲೆ ಮಲ್ಚಿಂಗ್ ಅಂತ ಮಾಡ್ತೀವಿ ಸರ್, ರೋಟರ್ ಯೂಸ್ ಮಾಡಿಕೊಂಡು. ಮುಂಚೆ ಹೆಂಗಿತ್ತು ಮಣ್ಣು ಅಂದರೆ ಒಂದೇ ಒಂದು ಇಂಚು ಉದ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಹೆಂಗಾಗಿದೆ ಅಂತಂದರೆ ಒಂಥರ ಫಲಭತ್ವಾಗಿ ಇದೆ. ಆಮೇಲಿಂದ ನಮ್ಮಲ್ಲೇ ಒಂದು ನರ್ಸರಿ ಮಾಡಿದ್ದೀವಿ ಸರ್. ಏನು ಕಾನ್ಸೆಪ್ಟ್ ಅಂದರೆ, ನಾನು ಶಿವಶಂಕರ್ ಸರ್ ಅಂತ ಕೃಷಿ ವಿಜ್ಞಾನದವ್ರ ಜೊತೆಲೂ ಪರಿಚಯ ಇದ್ದು, ಅವ್ರ ಜೊತೆಲ್ಲ ಮಾತಾಡಿದ್ಮೇಲೆ ಕೃಷಿ ಇನ್ಸ್ಟಿಟ್ಯೂಟ್ ಜೊತೆ ಮಾತಾಡಿ ಏರ್ ಲೈಯಿಂಗ್ ಅಂತ ಟೆಕ್ನಿಕ್ ಹೇಳ್ಕೊಟ್ರು ಸರ್. ಸೊ ನಾವೊಂದು ಅದರಿಂದ ಏರ್ ಲೈಯಿಂಗ್ ಟೆಕ್ನಿಕ್ಕಿಂದ ಒಂದು 50 ಗಿಡಗಳನ್ನ ನಾವು ಉತ್ಪಾದನೆ ಮಾಡಿ ಈಗ ಸದ್ಯದಲ್ಲಿ ನಂದೇ ಒಂದು ನರ್ಸರಿ ಇದೆ. ಈಗ ಮಳೆ ಕಲಿತ ತಕ್ಷಣ ಸುತ್ತಮುತ್ತಲಿನ ಅಂಗನವಾಡಿ ಸ್ಕೂಲ್ಗಳಿಗೆ ಇಲ್ಲಿರೋದನ್ನ ನಾವು ಪ್ರೊಪಗೇಟ್ ಮಾಡಿ ಒಂದು ಅದನ್ನು ನರ್ಸರಿನೂ ನಾವು ಟೇಕ್ ಕೇರ್ ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಕೈಲಾಗಿರುವಂತಹ ಸಹಾಯ, ಪೇಷಂಟ್ನ ಟ್ರೀಟ್ಮೆಂಟು, ಚಿಕಿತ್ಸೆ, ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗದಂಗೆ ಉಳಿದ ಸಮಯದಲ್ಲಿ ನಾವು ಈ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಆಸ್ಪತ್ರೆಯ ಆವರಣದಲ್ಲಿ ಒಂದು ಕೃಷಿ ಹೊಂಡವನ್ನು ಕೂಡ ಮಾಡ್ಕೊಂಡಿದ್ದೀರಿ, ಇದು ನಿಮ್ಮ ಈ ಒಂದು ಪರಿಸರದ ಚಟುವಟಿಕೆಗಳಿಗೆ ಹೇಗೆ ನೆರವಾಗ್ತಾ ಇದೆ? ಸರ್, ಏನಾಗ್ತಿತ್ತು ಅಂದರೆ ನಿಮಗೆ ಗೊತ್ತಿದೆ ಈಗಿನ ವಾತಾವರಣ ತುಂಬ ಅನ್ಪ್ರಿಡಿಕ್ಟೇಬಲ್. ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಮಳೆ ಬಂದಿಲ್ಲ ಅಂದರೆ ಬರ್ತಿರ್ಲಿಲ್ಲ. ಸೊ ನಾನೊಂದು ಕಾನ್ಸೆಪ್ಟ್ ಏನು ಮಾಡಿದೆ, ಅಲ್ಲೊಂದು ಜಾಗ ವೇಸ್ಟ್ ಆಗಿತ್ತು, ಅಲ್ಲಿ ಎಲ್ಲ ನೀರು ಶೇಖರಣೆ ಆಗ್ತಿತ್ತು. ಮಳೆ ಬಂದಾಗ ಸಿಕ್ಕಾಪಟ್ಟೆ ಗಿಡಗಳ ಸುತ್ತ ನೀರು ನಿಂತ್ಕೊಂಡು ಕೊಳೆಯೋಕೆ ಶುರು ಆಗ್ತಾ ಇತ್ತು. ಯಾರೋ ಒಂದು ಸಜೆಷನ್ಸ್ ಕೊಟ್ಟರು. ಸೊ ಒಂದು 15,000-20,000 ಖರ್ಚಲ್ಲಿ ತುಂಬ ಎಕ್ಸ್ಕವೇಟ್ ಮಾಡಿ ಒಂದು 20-30 ಒಂದು ಡೀಪು ಕೆಳಗಡೆ ಒಂದು 15 ಡೀಪಲ್ಲಿ ಮಾಡಿದ್ದೀವಿ. ಮಳೆ ಯಥೇಚ್ಛವಾಗಿ ಬಂದಾಗ ಅಲ್ಲಿ ನೀರು ಶೇಖರಣೆ ಆಗುತ್ತೆ, ಗಿಡಗಳಿಗೆ ಇದು ಕಮ್ಮಿ ಆಗುತ್ತೆ, ತನ್ನಂಥ ಬೋರ್ವೆಲ್ಲು ಅಥವಾ ನೀರು ರೀಚಾರ್ಜ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸರ್. ಹಾಗಾಗಿ ಅದನ್ನು ಮಾಡಿದ್ದೀವಿ. ಆಮೇಲೆ ಮೀನಿನ ಕೃಷಿ ಹೊಂಡ ಮಾಡಿದ್ದೀವಿ, ನೆಕ್ಸ್ಟ್ ಅದನ್ನು ಲಾರ್ಜರ್ ಸ್ಕೇಲಲ್ಲಿ ಮಾಡಬೇಕು ಅಂತ ಇಚ್ಛೆ ಇದೆ. ಸೊ ಏನು ಅಂತಂದರೆ ಸರ್, ಬಂದರೆ ಒಂಥರ ಕಂಪ್ಲೀಟ್ ವೈವಿಧ್ಯತೆ ಇರಬೇಕು, ಮತ್ತು ಅದಂತೂ ಒಂದು ಟೆಕ್ನಿಕಲ್ ಥಿಂಗ್ಸಲ್ಲಿ ಮಾಡಬೇಕು. ಸುಮ್ಮನೆ ಮಾಡ್ದೇನಕ್ಕಿಂತ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇನ್ವಾಲ್ವ್ ಆಗಿ ಸುತ್ತಮುತ್ತ ಜನರಿಗೆ ನಾವು ಅದನ್ನು ಪ್ರೊಪಗೇಟ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಆಗಿದೆ ಸರ್. ಮಿಯಾವಾಕಿ ಅರಣ್ಯವನ್ನು ಕೂಡ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೀರಿ, ಯಾಕೆ ಇಲ್ಲೊಂದು ಮಿಯಾವಾಕಿ ಅರಣ್ಯ ಇರಬೇಕು ಅಂತ ಹೇಳಿ ಅನ್ನಿಸ್ತು ನಿಮಗೆ? ಸರ್, ನಾನು ಹಸಿರು ಭೂಮಿ ಪ್ರದರ್ಶನದ ಟ್ರಸ್ಟಿ ಕೂಡ ಆಗಿದ್ದೀನಿ. ಕಳೆದ 4-5 ವರ್ಷದಿಂದ ಹಾಸನದ ಸುತ್ತಮುತ್ತ ಸ್ವಚ್ಛತೆ, ಹಸಿರು ಭೂಮಿ, ಹಸಿರೀಕರಣ ಬಗ್ಗೆ ನಾನು ಓಡಾಡ್ತಿದ್ದೆ. ಅಲ್ಲಿ ನಮ್ಮ ಹಸಿರು ಭೂಮಿಯಾದ ಒಂದು ಕನಸಿನ ಕೂಸ ಇದು ಪುಟ್ಟಡವಿ ಅಥವಾ ಮಿಯಾವಾಕಿ ಅಂತ ಅವರೇ ಅದನ್ನು ಕಾನ್ಸೆಪ್ಟ್ನ ತರಿಸಿದ್ರು. ಯಾವಾಗ ಸೆಂಟ್ರಲ್ ಸ್ಕೂಲಲ್ಲಿ ಇದನ್ನು ಕಾನ್ಸೆಪ್ಟ್ ಮಾಡಿದಾಗ ನಾನೇ ವಾಲಂಟ್ರಿ ಆಗಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅಲ್ಲಿ ಮಾಡಿದಾದ್ಮೇಲೆ ನಾವು ಇಲ್ಲಿ 400-450 ಹೆಚ್ಚು ಮಿಯಾವಾಕಿ ಗಿಡ ಹಾಕಿದ್ದೀವಿ ಸರ್. ಇದು ಒಂದು ಜಪಾನ್ ವಿಜ್ಞಾನಿಯ ಒಂದು ಕಾನ್ಸೆಪ್ಟ್, ಸರ್ವೈವಲ್ ಆಫ್ ಫಿಟ್ನೆಸ್ ಅಂತ ಹೇಳ್ತೀವಿ. ಹತ್ರದಲ್ಲಿ ಗಿಡ ಹಾಕಿ ಆ ಗಿಡಗಳು ಬೇಗ ಇನ್ನೊಂದು 3-4 ವರ್ಷದಲ್ಲಿ ಒಂದು ಉತ್ತಮವಾದ ಒಂದು ಪುಟ್ಟಡವಿ ತರ ಕನ್ವರ್ಟ್ ಆಗುತ್ತೆ. ಸೊ ಆ ತರ ಮಾಡಿ ಇವತ್ತು ಅದನ್ನು ಒಂದು ಮಿಯಾವಾಕಿ ಕಾನ್ಸೆಪ್ಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಇನ್ನೊಂದು 1-2 ವರ್ಷದಲ್ಲಿ ಒಂದು ಉತ್ತಮ ಕಾಡು ಆಗಿ ಇದು ಮಾರ್ಪಾಡಾಗುತ್ತೆ ಸರ್. ಅದು ಒಂದು ಉತ್ತಮ ಕಾನ್ಸೆಪ್ಟ್. ಇಲ್ಲಿ ನಗರ ಪ್ರದೇಶದಲ್ಲಿ ಜಾಗ ಕಮ್ಮಿ ಇದೆ, ಅವ್ರಿಗೆ ಹಸಿರೀಕರಣ ಅಥವಾ ನೀರು ಗಾಳಿ ಬೇಕು ಅಂದ್ರೆ ಅದು ಉತ್ತಮ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ಸರ್. ಈ ಮೀನುಗಳ ಸಾಕಾಣಿಕೆಯನ್ನ ಇಲ್ಲಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಇಲ್ಲ, ನಾನು ಯೂಶ್ವಲಿ ಹಿಂಗೆ ಪ್ರತಿ ಸಲಿ ಅಪ್ಗ್ರೇಡೇಷನ್ ಏನು ಅಥವಾ ಏನು ಮಾಡ್ಬೋದು ಅಂತ ನೋಡ್ತಿರ್ಬೇಕಾರೆ ಎಲ್ಲ ನೋಡಿದೆ ಸರ್. ನಮ್ಮಲ್ಲಿ ಎಲ್ಲ ಮಾಹಿತಿನೂ ಬಂತು, ನಮ್ಮ ಗುರೂರಲ್ಲೇ ಅದು ಫಿಷರಿ ಹ್ಯಾಚರೀಸ್ ಇದೆ ಅಂತ. ಸೊ ಆಗಿದಾಗಲೇ ಒಂದ್ಸಲಿ ಪ್ರಯತ್ನ ಮಾಡೋಣ, ಯಾಕೆಂದರೆ ಒಂದು ಪ್ರಯತ್ನ ಆದರೆ ಸಕ್ಸಸ್ ಆದರೆ ಎಷ್ಟೊಂದು ಕಡೆ ಏನಾಗಿದೆ ಅಂದರೆ ಜಾಗ ಇರುತ್ತೆ ಎಲ್ಲ ಹೇಳಿದ್ನಲ್ಲ, ಅದಕ್ಕೇನು ಜಾಸ್ತಿ ಕನ್ಸಂಪ್ಷನ್ ಇಲ್ಲ. ಒಂದು 10x10 ಹಾಕೊಂಡ್ರೆ ನೀವು ಆರಾಮಾಗಿ 300-400 ಮೀನುಗಳು ಮಾಡ್ಕೋಬಹುದು. ಇನ್ನು 200 ಮೀನುಗಳು ಉಳ್ಕೊಂಡ್ರು ಅಂದ್ರೆ ರೈತನಿಗೆ 10,000-15,000 ದುಡ್ಡು ಉಳಿಬಹುದು. ಸೊ ಆ ಕಾನ್ಸೆಪ್ಟ್ ನ ಟ್ರಯಲ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಸರ್. ಸಕ್ಸಸ್ ಸ್ಟೋರಿ ಆಯ್ತು ಅಂದ್ರೆ ಡೆಫಿನೆಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅನ್ನೋದು. ಮತ್ತೆ ಅದನ್ನ ಆಸ್ ಯೂಶುವಲ್ ಅದು ಮತ್ತೆ ಬರುವಂತಹ ಯಾರು ಅದನ್ನ ಯೂಸ್ ಮಾಡ್ತೀವಿ ಅನ್ನೋ ಅಂತಹ ಪೇಷಂಟ್ಗೆ ನಾವು ಇಂಟೆಂಟ್ ಕೊಡ್ತೀವಿ ಸರ್. ಇಲ್ಲಿಗೆ ಬರುವಂತಹ ರೋಗಿಗಳೇನಿರ್ತಾರ ಅವರು ಈ ತರದ ಸ್ವಚ್ಛತೆಯನ್ನ ನೋಡಿ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ನೋಡಿ ಯಾವ ತರಹದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಇಲ್ಲ ಸರ್, ತುಂಬಾ ಖುಷಿ ಇದೆ. ನಮ್ಮ ಬರುವಂತಹ ರೋಗಿಗಳಲ್ಲಿ ತುಂಬಾ ಸಪೋರ್ಟ್ ಆಗಿದ್ದಾರೆ. ಹೇಳಿದ್ನಲ್ಲ, ಊರಲ್ಲಿ ಯಾವುದೇ ಒಂದು ಕೆಟ್ಟ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ನೀವು ಹೇಳಿದ್ರಿ ಚಪ್ಪಲಿ ಬಿಟ್ಟು ಬರ್ಬೇಕೋ ಬೇಡ ಅಂತ. ಒಬ್ರು ಪೇಷಂಟ್ ಹೇಳಿದ್ರು, ಸರ್ ನೀವು ಸ್ಲಿಪ್ಪರ್ ಬಿಡಿಸ್ಬೇಡಿ ಸರ್, ಹೊರಗಡೆನೆ ಬಿಟ್ಟು ಬರ್ತೀವಿ ಇದೇ ರೀತಿ ಹೇಳಿ ಅಂತ ವಾಲಂಟ್ರಿ ಆಗಿ ನಮ್ಗೆ ಸಜೆಷನ್ಸ್ ಕೊಟ್ರು. ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಸರ್, ಏನಾಗುತ್ತೆ ಇಲ್ಲಿ ಮಳೆ ಬರ್ತಾ ಇರುತ್ತೆ ಹಾಗಾಗಿ. ಸೊ ಅವರಾಗೆ ವಾಲಂಟ್ರಿ ಆಗಿ ಚಪ್ಪಲಿ ಬಿಟ್ಟು ಬರ್ತಾರೆ ಸರ್. ಆಮೇಲಿಂದ ನಮ್ಮ ಆರೋಗ್ಯ ಸಿಬ್ಬಂದಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಕೈ ತುಂಬಾ ಮೆಡಿಸಿನ್ಸ್, ಕೈ ತುಂಬಾ ಟ್ರೀಟ್ಮೆಂಟ್. ಯಾಕೆಂದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳಲ್ಲ, ನಾವು ಹೆಮ್ಮೆಯಿಂದ ಹೇಳ್ತೀವಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಅಡಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿಂದ ನಮಗೆ ಫಂಡ್ಸ್ಗಳು ಬರ್ತಾ ಇದಾವೆ. ನಮ್ಮ ಡಿ ಎಚ್ ಆಗಿರ್ಬೋದು, ಟಿ ಎಚ್ ಆಗಿರ್ಬೋದು, ಅವರಿಂದ ನಮಗೆ ತುಂಬಾ ಸಹಾಯಗಳಿದಾವೆ. ಸೊ ಓವರ್ಆಲ್ ಒಂದು ಯಶಸ್ವಿಯಾಗಿ ಒಂದು ಸಂಸ್ಥೆ ನಡೆಯಕ್ಕೆ ಏನೇನು ಬೇಕು ಅನ್ನೋದನ್ನ ನಾವಾಗೆ ವಾಲಂಟ್ರಿ ಆಗಿ ಹೋಗಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಡೆಫಿನೆಟ್ಲಿ ಆಗುತ್ತೆ ಸರ್. ಏನಾಗುತ್ತೆ, ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಬ್ಲೇಮ್ ಮಾಡ್ತೀವಿ ಸರ್, ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗಂತೆ ಹಿಂಗಂತೆ ಇವರಂದ್ರು ಅಂತ. ನಾನು ಬ್ಲೇಮ್ ಮಾಡಲ್ಲ, ಬ್ಲೇಮ್ ಮಾಡೋ ಪ್ರೋಸೆಸ್ನೇ ನಾವು ಕನ್ವರ್ಟ್ ಮಾಡಿಕೊಂಡು ಸಕ್ಸಸ್ ಸ್ಟೋರಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ ಆಗಿತ್ತು. ಎಲ್ಲರೂ ಓವರ್ಆಲ್ ಒಂದು ಚೆನ್ನಾಗಿ ನಡೀತಿದೆ ಅನ್ನೋದು. ಮತ್ತೆ ನನ್ನ ಇಂಟೆನ್ಷನ್ ಏನು ಅಂದ್ರೆ, ಎಲ್ಲ ಸರ್ಕಾರಿ ಸಂಸ್ಥೆಗಳು, ಆರೋಗ್ಯ ಇಲಾಖೆಗಳು ಏನಿದೆ ಸರ್, ಯಾವತ್ತು ಎಲ್ಲೇ ನಮ್ಮ ಸರ್ಕಾರದಲ್ಲಿ ಸುತ್ತಮುತ್ತ ಜಾಗ ಇರುತ್ತೆ ಸರ್, ಮುತುವರ್ಜಿ ಅಥವಾ ಮಾಡುವಂತಹ ಇಂಟೆನ್ಷನ್ ಇಲ್ಲ ಸರ್. ನಂಬ್ತಿರೋ ಬಿಡ್ತಿರೋ, ನಾನು ಮಾಡಿರೋದ ಮೇಲೆ ನನ್ನ ಸಹಾಯ ಸುತ್ತಮುತ್ತ ಕೆಲಸ ಮಾಡ್ತಿರುವಂತಹ ಒಂದು ನಾಲ್ಕೈದು ಡಾಕ್ಟರ್ಸ್ ವಾಲಂಟ್ರಿ ಆಗಿ ಬಂದರು. ಅಂಕಪುರ ಡಾಕ್ಟರ್ ಮೇಘನ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ವಾಲಂಟ್ರಿ ಆಗಿ ಬಂದು ಕೇಳ್ಕೊಂಡಾಗ ನಾನು ಬೆಂಗಳೂರು ಟ್ರಸ್ಟ್ ಅವ್ರ ಜೊತೆ ಮಾತಾಡಿ ಒಂದು 70,000 ವರ್ತ್ ಅವರೇ ಬಂದರು ಸರ್. ಬಂದು ಗಿಡ ನೆಟ್ಟಿ ಮಾಡಿದ್ರು, ಪ್ಯೂರ್ ಫೆನ್ಸಿಂಗು ನೀರು ಹಾಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅಂಕಪುರದಲ್ಲೂ 200 ಹೆಚ್ಚು ಗಿಡಗಳು, ಹಣ್ಣಿನ ಗಿಡಗಳನ್ನ ನಾವು ನೋಡ್ಕೋತಾ ಇದೀವಿ, ಅದಕ್ಕೂ ಸಪೋರ್ಟ್ ಮಾಡ್ತಾ ಇದ್ವಿ. ಹಿಂಗೆ ಎಷ್ಟೊಂದು ಆರೋಗ್ಯ ಇಲಾಖೆಗಳು ಈ ತರ ಚೇಂಜಸ್ ಆಗ್ತಾ ಇದಾವೆ. ಸೊ ಎಷ್ಟೊಂದು ಜನಕ್ಕೆ ಇದನ್ನ ಒಂದು ಮೋಟಿವೇಶನ್ ಆಗು ತಗೊಂಡಿದ್ದಾರೆ. ಯಾವ ತರ ಮೋಟಿವೇಶನ್ ತಗೊಂಡಿದ್ದಾರೆ ಅಂದ್ರೆ, ನಂಗೆ ರಾಜ್ಯಾದ್ಯಂತ ಫೋನ್ ಬರುತ್ತೆ ಎಲ್ಲ ವಿಷಯಗಳು ಅದರೆಲ್ಲ ಹೋದಾಗ, ಸರ್ ಹೆಂಗ್ ಮಾಡಿದ್ರಿ, ಹೆಂಗ್ ಮಾಡ್ಬೇಕು, ನಂಗೂ ಇಂಟ್ರೆಸ್ಟ್ ಇದೆ ಅಂತ. ಸೊ ನನ್ನ ಇಂಟ್ರೆಸ್ಟ್ ಏನು ಅಂದ್ರೆ ಸರ್, ಯೂಶಲಿ ಪ್ಲಾನಿಂಗ್ ಮಾಡ್ಕೋಬೇಕು, ಎಲ್ಲೆಲ್ಲೋ ಗಿಡ ಹಾಕಕ್ಕಿಂತ ಫಸ್ಟ್ ನೀರಿನ ಸೋರ್ಸ್ ನೋಡ್ಕೋಬೇಕು, ಫೆನ್ಸಿಂಗ್ ಇದೆಯಾ ನೋಡ್ಕೋಬೇಕು. ಫೆನ್ಸಿಂಗ್ ಇಲ್ಲದೆ ನೀವು ಏನೇ ಮಾಡಿದ್ರು ಅಥವಾ ಒಂದು ಕ್ಲೋಸ್ಡ್ ಡೋರಲ್ಲಿ ಮಾಡಲಿಲ್ಲ ಅಂದ್ರೆ ಅದು ಹಸುಗಳು ಅಥವಾ ಮೇಕೆಗಳಿಂದ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂಡ್ ಮಾಡಬೇಕು ಅಂದ್ರೆ ಪ್ರೀ ಮಾನ್ಸೂನ್ ಪ್ಲಾನಿಂಗ್ ಆಗಬೇಕು ಸರ್, ಇದು ಉತ್ತಮ ವಾತಾವರಣ, ಉತ್ತಮ ಟೈಮಿಂಗ್ ಈಗ ಹಾಕ್ಬೇಕಾರೆ. ಅಂಡ್ ಗಿಡ ಹಾಕ್ಬೇಕು ಸರ್, ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಒಂದು 5-6 ಮೇಲಿರಬೇಕು ಫೀಟ್, ಅವಾಗ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸಣ್ಣ ಗಿಡಗಳನ್ನ ನೋಡ್ಕೊಳಕ್ ತುಂಬಾ ಕಷ್ಟ, ತುಂಬಾ ಇವೆಲ್ಲ ಲರ್ನಿಂಗ್ ಕರ್ವ್ ಸರ್. ನಾನು ನೋಡಿದೀನಿ ಸಣ್ಣ ಗಿಡ ಕಟ್ಕೊಂಡು 2 ಹಾಕಕ್ಕಿಂತ ಒಂದು 5-6 ತಗೋಬಿಟ್ರೆ ನೆಕ್ಸ್ಟ್ ಇಯರ್ಗೆ ನಮ್ಗೆ ಗೀಳ್ ಸಿಗುತ್ತೆ. ಏನ್ 50-100 ವ್ಯತ್ಯಾಸ ಆಗುತ್ತೆ, ಬಟ್ ಕೇರ್ ಒಂದ್ ವರ್ಷಕ್ಕೆ ಕೊಡುವಂತ ಎಫರ್ಟ್ ನಮ್ಗೆ ತುಂಬಾ ಈಸನ್ ಆಗುತ್ತೆ. ನೀರ್ಗಳು ಹಾಕ್ಬೇಕು, ಸ್ವಲ್ಪ ಸ್ಟಾರ್ಟಿಂಗ್ ಪ್ರೊಟೆಕ್ಷನ್ ಹಾಕ್ಬೇಕು. ಆಮೇಲೆ ಆದಷ್ಟು ನಮ್ಮ ರೈತರು ಬಂದವರು ಮತ್ತೆ ಎಲ್ಲರಿಗೂ ಹೇಳ್ತೀವಿ, ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಯೂರಿಯಾ ಗಿರಿ ಹಾಕಕ್ಕಿಂತ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ, ಕೋಳಿ ಗೊಬ್ಬರ ಈ ತರ ಯೂಸ್ ಮಾಡಿಕೊಂಡು ಮಣ್ಣಿನ ಫಲವತ್ತತೆ, ಮಲ್ಚಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಈವನ್ ಜೀವಾಮೃತನೂ ಮಾಡಿ ಹಾಕಿದ್ವಿ. ಆ ತರ ನೀವು ದಯವಿಟ್ಟು ಮಾಡಿ ಮಣ್ಣಿನ ಫಲವತ್ತೆ. ಸರ್ ನಾನು ಹೇಳೋದಂದ್ರೆ ಇವತ್ತು ಏನಾಗಿದೆ, ಬರೀ ಮಾತಾಡ್ತಾರೆ ನಮ್ಮ ದೇಶ ಹಿಂಗಾಯ್ತು, ನಮ್ಮ ಪರಿಸರ ಹಿಂಗಾಗ್ತಿದೆ, ಹಿಂಗಾಗ್ತಿದೆ, ಪ್ಲಾಸ್ಟಿಕ್ ಬಳಕೆ ಇಲ್ಲ ಅಂತ. ನಾವು ಇವತ್ತು ದೊಡ್ಡವರು ಅಥವಾ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೇಳೋ ಬದಲು, ನೀನು ಏನು ಮಾಡ್ತಿದ್ಯಾ, ನೀನು ಪರಿಸರಕ್ಕೆ ಏನು ವಾಪಸ್ ಕೊಡ್ತಿದ್ದೆ ಅದು ಇಂಪಾರ್ಟೆಂಟು. ನಾನು ಹೇಳೋದು ಎಷ್ಟೊಂದು ಜನ, ಸರ್ ನಾವು ಏನು ಮಾಡೋಕ್ಕಾಗತ್ತೆ ಅಂದರೆ, ನನಗೆ ನಮ್ಮ ತಾಯಿನೇ ಆದರ್ಶವಾದಿಗಳು. ಸೊ ನಾನು ಮಾಡೋದೆಲ್ಲ ನೋಡಿ, ಮನೆ ಸುತ್ತಮುತ್ತ ಅವರು 100 ಗಿಡಗಳು ಚಿಕ್ಕ ಪಾಟಲ್ಲಿ ಹಾಕೊಂಡಿದ್ದಾರೆ, ತರಕಾರಿ ಬೆಳೆಕ್ಷನ್ ಮಾಡ್ತಿದ್ದಾರೆ. ಸಿಂಪಲ್ ಅಷ್ಟೇ. ಈ ತರ ಒಂದು ಸಣ್ಣ ಸಣ್ಣ ಕಾರ್ಯಗಳು ನಿಮ್ಮ ವಾತಾವರಣ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಮನೆ ವಾತಾವರಣ ಚಲೋ ಆಗುತ್ತೆ, ಸುತ್ತಮುತ್ತಲಿನ ವಾತಾವರಣ ಇಂಪ್ರೂವ್ಮೆಂಟ್ ಆಗುತ್ತೆ. ಸಿಕ್ಕಿರೋ ಜಾಗದಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿ. ಪರಿಸರನ ಬರೀ ಮಾತು, ಒಂದು ಸ್ಟೇಟ್ಮೆಂಟ್, ಒಂದು ಅಪ್ಡೇಟ್ ಇಂದ ಆಗಲ್ಲ, ಜವಾಬ್ದಾರಿ ಇಂದ. ನಾನು ಹೇಳಲ್ಲ 1,000 ಗಿಡ ನೆಟ್ವಿ, 1,000 ಗಿಡ ನೆಟ್ಟಿ ಅನ್ನೋಕ್ಕಿಂತ 1,000 ಗಿಡ ನೆಟ್ಟಕ್ಕಿಂತ 1 ಗಿಡ ನೆಟ್ಟಿ 1 ವರ್ಷ ಕಾಪಾಡಿದ್ರೆ ನೀವು ಮಾಡುವಂತ ಎಫರ್ಟ್ 100% ಇರುತ್ತೆ. ಆ ರೀತಿ ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಿ ಪರಿಸರ ಉಳಿಸಕ್ಕೆ ಪ್ರಯತ್ನ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೌಲಭ್ಯಗಳು ಇಲ್ಲಿ ವಿಶೇಷವಾಗಿ ದೊರೀತಾ ಇದಾವೆ? ಎಸ್ಪೆಷಲಿ ಇದು 24/7 ಅಂತೀವಿ, ಇಲ್ಲಿ ಅಡ್ಮಿಷನ್ಸ್ ಇರಲ್ಲ. ನಮ್ದು 9-4 ತನಕ ಇರುತ್ತೆ. ಸೊ ನಮ್ಗೆ ಯೂಶಲಿ ಮಧ್ಯಾಹ್ನ ತನಕ ನಮ್ಗೆ ಪೇಷಂಟ್ ನೋಡಿ ಅದಾದ್ಮೇಲೆ ಅಂಗನವಾಡಿ ಭೇಟಿ, ಲಾರ್ವಾ ಸಭೆಗೆಲ್ಲ ಹೋಗ್ತೀವಿ. ಸೊ ಇಲ್ಲಿ ECG ಇದೆ ಸರ್, ಎಮರ್ಜೆನ್ಸಿಗೆ ಮಾನಿಟರ್ಗಳಿದ್ದಾವೆ, ಸಕ್ಷನ್ ಮಿಷಿನ್ಸ್ ಇದಾವೆ, ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್ ಆಗುತ್ತೆ, ಔಟ್ರೀಚ್ ಆಕ್ಟಿವಿಟಿ ತುಂಬಾ ಚೆನ್ನಾಗಾಗ್ತಿದೆ. ಪಂಚಾಯತಿಲಿ ಅವೇರ್ನೆಸ್ ಆಗಿರ್ಬೋದು, ರೋಟರಿ ಸಂಸ್ಥೆಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಐ ಕ್ಯಾಂಪ್ ಸ್ಕ್ರೀನಿಂಗು, ಲ್ಯಾಬಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 100% ಏನು ಗೌರ್ಮೆಂಟ್ ನಿರ್ದೇಶನ ಕೊಟ್ಟಿದೆ ಅದನ್ನ ನಾವು ಮಾಡ್ತಾ ಇದೀವಿ ಸರ್. ಮುಂದಿನ ದಿವಸಗಳಲ್ಲಿ ಈ ಒಂದು ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನೇನು ಮಾಡಬೇಕು, ಇನ್ನು ಏನೆಲ್ಲ ಸಾಧನೆಯನ್ನು ಮಾಡಬೇಕು ಅನ್ನುವಂತ ಆಲೋಚನೆ ತಮ್ಮಲ್ಲಿದೆ? ಸರ್ ಆಲ್ರೆಡಿ ನನ್ನ ಪ್ಲಾನ್ ಇದ್ದಿದ್ದು ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಆಗಬೇಕು ಅಂತ. ಸೊ ಅದಕ್ಕೂ ಸಕ್ಸಸ್ಫುಲ್ ಆಗಿ ಎಕ್ಸಾಮ್ ಕೊಟ್ಟಿದ್ದೀವಿ. ಸೊ ಉತ್ತಮ ಸೇವೆ ಕೊಟ್ಕೊಂಡು ಇರುವಂತಹ ಸುತ್ತಮುತ್ತಲ ಅಂಗನವಾಡಿ ಕೇಂದ್ರಗಳಲ್ಲಿ, ಸ್ಕೂಲ್ಗಳಲ್ಲಿ, ಈವನ್ ನಾವು ಕಾರ್ಲೇಪ್ ಹೈಸ್ಕೂಲಲ್ಲಿ ಗಿಡ ಹಾಕಿದ್ವಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಆಗಿ ಸ್ಮಾಲ್ ಸ್ಮಾಲ್ ಇನ್ಸ್ಟಿಟ್ಯೂಟ್ಗಳಲ್ಲೂ ಒಂದು 10-15 ಗಿಡಗಳು ನೆಡೋದಾಗಿರ್ಬೋದು, ಅದನ್ನ ಪೋಷಣೆ ಮಾಡೋದಾಗಿರೋದು, ಆಮೇಲೆ ಜನಗಳಲ್ಲಿ ಅರಿವು ಕಾರ್ಯಕ್ರಮ. ನಾನು ಹೇಳ್ದಲ್ಲ, ಈಗ 500 ಗಿಡಗಳಿದೆ ಸರ್. ಏರ್ ಲೇಯರಿಂಗ್ ನಾನು ಬಿಗ್ಗರ್ ಸ್ಕೇಲರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ಗಿಡಗಳು ಅದರಿಂದ ಏರ್ ಲೇಯರಿಂಗ್ ಇಂದ ಏನು ಸಮಸ್ಯೆ ಆಗಲ್ಲ, ಬಟ್ ನನಗೆ ಒಂದು 200 ರೂಪಾಯಿ 150 ರೂಪಾಯಿ ವರ್ತ್ ಗಿಡ ಸಿಗುತ್ತೆ. ಆ ತರ ಏರ್ ಲೇಯರಿಂಗ್ ಮಾಡಬೇಕು ಅಂತ ಇಂಟೆನ್ಷನ್ ಇದೆ. ಮತ್ತೆ ಈಗ ಕೃಷಿ ಹೊಂಡ, ಮೀನಿನ ಹೊಂಡನ ಸ್ವಲ್ಪ ಮಾಡಿ ಲಾರ್ಜ್ ಸ್ಕೇಲ್ ಮಾಡಿ, ಇನ್ನೂ ಒಂದು 2 ಬೀ ಫಾರ್ಮಿಂಗು. ಗಿಡಗಳು ಹಾಕಕ್ಕೆ ಜಾಗ ಇಲ್ಲ ಸರ್, ಗಿಡಗಳು ಆಲ್ಮೋಸ್ಟ್ ನಮಗೆ ಎಲ್ಲೂ ಜಾಗ ಇಲ್ಲ. ಅಲ್ಲಿ ಇಲ್ಲಿ ಮಾತ್ರ ಒಂದೆರಡು 3 ಇದಾವೆ, ಬಿಟ್ಟರೆ ಗಿಡ ಹಾಕಕ್ಕೆ ಜಾಗ ಇಲ್ಲ. ಬಟ್ ಹಾಕಿರೋ ಗಿಡಗಳನ್ನ ನೋಡಿಕೊಂಡು ಸುತ್ತಮುತ್ತಲಿನ ಗ್ರಾಮದಲ್ಲಿ, ಸುತ್ತಮುತ್ತ ಆರೋಗ್ಯ ಕೇಂದ್ರಗಳಲ್ಲಿ, ಸುತ್ತಮುತ್ತ ಅಂಗನವಾಡಿ ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ಅರಿವು ಮತ್ತು ಎಲ್ಲ ಸಂಸ್ಥೆಗಳಿದ್ರ ಬಗ್ಗೆ ಮಾಹಿತಿ ಕೊಟ್ಕೊಂಡು ಒಂದು ಉತ್ತಮ ಕೆಲಸ ಮಾಡೋಣ ಅಂತ ಪ್ಲಾನಿಂಗ್ ಅಲ್ಲಿದೆ ಸರ್. ತಾವು ಮಾಡಿರ್ತಕ್ಕಂಥ ಈ ತರದ ಒಂದು ಗಮನಾರ್ಹ ಕೆಲಸವನ್ನ ಅಭಿನಂದಿಸಬೇಕು ಅಂತ ಹೇಳಿದ್ರೆ, ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ಸರ್, ನಾನು ಯಾವತ್ತೂ ಈ ಕಾಲೇ ಆರೋಗ್ಯ ಕೇಂದ್ರದಲ್ಲಿ 100% ಇದ್ದೀವಿ. ಸೊ ಹಾಗಾಗಿ ಎನಿ ಟೈಮ್ ನೀವು ದಯವಿಟ್ಟು ಬನ್ನಿ, ವಿಚಾರಿಸಿ. ನಮ್ಮ ಸ್ಟಾಫ್ ತುಂಬಾ ಕೋಆಪರೇಟಿವ್ ಇದ್ದಾರೆ, ಅವರು ತುಂಬಾ ಕಲ್ತ್ಕೊಂಡಿದ್ದಾರೆ. ಬಂದು ಭೇಟಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಏನ್ ಬೇಕು ಮಾಹಿತಿ ನಾವು ಕೊಡ್ತೀವಿ. ಆಮೇಲೆ ನಿಮ್ಮ ಸಂಸ್ಥೆಗಳಲ್ಲಿ ಗಿಡ ನೆಡಬೇಕು, ಇದು ಬೇಕು ಅಂದ್ರೆ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನ ರೋಟರಿಯಿಂದ ನಮ್ಮ ಕೈಲಾಗಿಂತಹ ಸಹಾಯ ಕೂಡ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬೋದಾ? ಬಿಸಿ ಇರ್ತೀವಿ ಸರ್, ಏನಂದ್ರೆ ಡಾಕ್ಟರ್, ಹಾಗಾಗಿ ಬಂದ ಭೇಟಿ ಇಂಚನ್ನು ಸರ್. ಯಾರಿಗೆ ಬೇಕು ಅಂದ್ರೆ ನಿಮ್ಮ ಹತ್ರ ಇರೋ ನಂಬರ್ ಕೊಡಿ ಸರ್. ಯಾಕೆಂದ್ರೆ ನಮ್ಗಿರೋ ವರ್ಕ್ ಲೋಡ್, ಮೀಟಿಂಗ್ ಅಲ್ಲಿ ಫೋನ್ ಎತ್ತಲಿಲ್ಲ ಅಂದ್ರೆ ಪೇಷಂಟ್ ಎತ್ತಿದ್ರು ಬೈ ಕಷ್ಟ, ಎತ್ತಲಿಲ್ಲ ಅಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಡೆಫಿನೆಟ್ಲಿ ನಿಮ್ಗೆ ಯಾರ ಇಂಟೆನ್ಷನ್ ಇತ್ತಂದ್ರೆ ನೀವು ದಯವಿಟ್ಟು ನಂಬರ್ ಕೊಡಿ ಸರ್. ಸರ್, ತಾವು ಇಲ್ಲೇ ಒಂದು ನರ್ಸರಿಯನ್ನು ಕೂಡ ಮಾಡ್ಕೊಂಡಿದ್ದೀರಿ, ಇದು ನಿಮಗಾಗಿ ಮಾಡ್ಕೊಂಡ್ರ ಅಂತದ್ದು ಅಥವಾ ಕೃಷಿಕರಿಗೆ ಮತ್ತೆ ಬೇರೆ ಸಂಸ್ಥೆಗಳಿಗೆ ನೀಡ್ಲಿಕ್ಕೆ ಮಾಡ್ಕೊಂಡ್ರ ಅಂತದ್ದು ಹೇಗೆ ಸರ್? ಇಲ್ಲಿ ಕಾರ್ಲೇಲಿ ನನಗಾಗಿ ಏನೂ ಇಲ್ಲ ಸರ್, ಎಲ್ಲ ಸರ್ವರ್ಗಾಗಿ, ಸುತ್ತಮುತ್ತಲ ಜನಗಾಗಿ. ನಿಮಗಾಗಿ ಅಂದ್ರೆ ನಿಮ್ಮ ಆಸ್ಪತ್ರೆಗ ಅಂತ? ಸರ್, ಇಲ್ಲ ಆಸ್ಪತ್ರೆ ಹೇಳಲ್ಲ ಸರ್, ಗಿಡಗಳು ನನಗೆ ಆಲ್ರೆಡಿ ಎಲ್ಲೂ ನಡಕ್ ಜಾಗ ಇಲ್ಲ, ಆಲ್ರೆಡಿ ಗಿಡಗಳು ಫಿಲ್ ಆಗಿದೆ. ಇನ್ನು ಹುಡುಕಿರೋ ಜಾಗದಲ್ಲಿ ಹಾಕಿದ್ರು ಒಂದು 20-30 ಗಿಡಗಳು ಹಾಕಬೇಕು, ಅದನ್ನ ಈ ಸದ್ಯದಲ್ಲಿ ಮಳೆಗಾಲದಲ್ಲಿ ಹಾಕ್ತೀನಿ ಸರ್. ಸುತ್ತಮುತ್ತಲ ಗ್ರಾಮರಿಗೆ, ಅಂಗನವಾಡಿಗಳಿಗೆ, ಸ್ಕೂಲ್ಗಳಿಗೆ ಯಾರೇ ಬಂದು ತಗೊಂಡು ಹೋಗ್ಬೋದು. ಏರ್ ಲೇಯರಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿರೋದನ್ನ ನಾವು ಇಂಟರ್ನ್ ಆರೋಗ್ಯ ಸಂಸ್ಥೆಗೆ ಉಚಿತವಾಗಿ ಕೊಡ್ತೀವಿ ಸರ್. ನಾವೆಲ್ಲೂ ಕೇಳಲ್ಲ, ಎಲ್ಲೂ ದುಡ್ಡು ಗಿಡ್ಡು ಏನೂ ಇಲ್ಲ ಸರ್, ಎಲ್ಲ ಉಚಿತವಾಗಿ ನಾವು ಕೊಡ್ತಾ ಇರೋದು ಸರ್. ನಿಮ್ಮ ಆಸ್ಪತ್ರೆಯ ಆವರಣವನ್ನು ನೋಡಿದ್ರೆ ಇದೊಂದು ಸಮಗ್ರ ಕೃಷಿ ತಾಕು ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಎಲ್ಲಾ ತರಹದ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಬೆಳೆಗಳಿದ್ದಾವೆ, ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳಿದ್ದಾವೆ, ಕೃಷಿಗೆ ಸಂಬಂಧಪಟ್ಟಂತಹ ಬೆಳೆಗಳಿದ್ದಾವೆ, ಮೀನುಗಾರಿಕೆ ಇದೆ, ಜೇನುಗಾರಿಕೆ ಇದೆ, ಹೀಗೆ ಎಲ್ಲವೂ ಕೂಡ ಸಮಗ್ರವಾಗಿದೆ. ಇದನ್ನ ಯಾರಾದರೂ ಕೃಷಿಕರು ಗಮನಿಸಿ ನಾನು ಕೂಡ ಈ ತರದ ಒಂದು ಸಮಗ್ರ ಕೃಷಿಯನ್ನ ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಚರ್ಚೆ ಮಾಡ್ರ ಅಂತದಿದ್ಯಾ? ಸರ್, ಕೃಷಿಕರಿಗಿಂತ ನನ್ನ ಸ್ನೇಹಿತರು, ನಮ್ಮ ಡಾಕ್ಟರ್ಸ್ಗಳು ಮತ್ತೆ ತುಂಬಾ ಜನ ಬಂದು ಮೋಟಿವೇಶನ್ ಆಗಿ ತೋಟ ಮಾಡಬೇಕು, ಈ ತರ ಕನ್ವರ್ಟ್ ಮಾಡಬೇಕು ಅಂದಿದ್ದಾರೆ. ಅನೇಕ ಜನಗಳು ಸರ್ ನಾನು ಕೇಳ್ಪಟ್ಟೆ ಈಗ ಹಣ್ಣಿನ ಗಿಡಗಳನ್ನು ಹಾಕ್ತಾ ಇದಾರೆ ಸರ್. ಏನು ಅಂದ್ರೆ ನಾನು ಯಾವತ್ತೂ ಹೇಳೋದು, ಕೃಷಿಕರಲ್ಲಿ ಮಾನೋ ಪ್ಲಾಂಟ್ ಅಥವಾ ಮಾನೋ ತಿಂಗಲ್ಲಿ ನಿಮ್ಗೆ ಸಕ್ಸಸ್ ಸಿಗಲ್ಲ ಸರ್. 2 ವರ್ಷ ಈ ತರ ಪರಿಶ್ರಮ ಪಟ್ಟು ಮಲ್ಟಿ ಕ್ರಾಪಿಂಗು, ಮಲ್ಟಿ ಕಾನ್ಸೆಪ್ಟು, ನಿಮ್ದು ಒಡಲ್ ಏನೋ ಹೇಳ್ತೀರಾ, ಸಮಗ್ರ ಕೃಷಿ ಈ ತರ ಮಾಡಿದ್ರೆ ಸರ್ ಅವ್ರಿಗೆ ಜಾಸ್ತಿ ಉತ್ಪನ್ನ ಆಗುತ್ತೆ. ಒಳ್ಳೆದು ಡಾಕ್ಟರ್ ತೇಜಸ್ವಿ ಅವರೇ, ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ತಾವು ಸಮಗ್ರ ಕೃಷಿಯ ತಾಕನ್ನೇ ಸೃಷ್ಟಿಯನ್ನ ಮಾಡಿದಿರಿ, ಮತ್ತು ಇಲ್ಲಿ ಅಲಂಕಾರಿಕ ಗಿಡಗಳನ್ನು ಕೂಡ ಬೆಳೆಯುವ ಮೂಲಕ ಮನಸ್ಸಿಗೆ ಮುದವನ್ನ ನೀಡುತ್ತೆ. ಆರೋಗ್ಯ ಕೇಂದ್ರಕ್ಕೆ ಕಾಲಿಟ್ಟಂತಹ ಯಾವುದೇ ರೋಗಿಯೂ ಕೂಡ ಕಾಲಿಟ್ಟಂತಹ ತಕ್ಷಣವೇ ಅವರ ಮಾನಸಿಕವಾಗಿ ಅರ್ಧ ಆರೋಗ್ಯ ಬಂದ್ಬಿಡುತ್ತೆ, ಅವರ ಕಾಯಿಲೆ ವಾಸಿಯಾಗುತ್ತೆ ಅನ್ನುವ ರೀತಿಯಲ್ಲಿ ಈ ಒಂದು ಆರೋಗ್ಯ ಕೇಂದ್ರವನ್ನ ತಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ತಮಗೆ ಅಭಿನಂದನೆಗಳು. ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಡೀತಾ ಇರತಕ್ಕಂತಹ ಪರಿಸರ ಪೂರಕ ವಿವಿಧ ಕಾರ್ಯಚಟುವಟಿಕೆಗಳನ್ನು ಕುರಿತು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ವಿಚಾರಗಳನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಪರಿಸರ ಚಟುವಟಿಕೆ ಏನಿದೆಯೋ, ಇಲ್ಲಿಯ ಗಿಡಗಳನ್ನು ನೆಡುವಂಥದ್ದು ಮತ್ತು ಅವುಗಳ ಆರೈಕೆಯನ್ನ ಮಾಡ್ತಾ ಇರತಕ್ಕಂಥವ್ರು ಇದೇ ಕಾರ್ಲೆ ಗ್ರಾಮದ ಕುಮಾರಣ್ಣ ಅವರು. ಕುಮಾರಣ್ಣ ಅವರೇ ನಮಸ್ತೆ. ನಮಸ್ತೆ ಸರ್. ಕುಮಾರಣ್ಣ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? 4 ವರ್ಷ ಆಯ್ತು ಸರ್. 4 ವರ್ಷದಿಂದ ಏನೇನು ಕೆಲಸ ಮಾಡ್ತೀರಿ? ನಾವೆಲ್ಲ ಗಿಡಗಳು ನೋಡ್ಕೊಳ್ಳೋದು, ನೀರು ಹಾಕೋದು, ಜೇನು ಸಾಕಾಣಿಕೆ ಇದೆ, ಮೀನು ಸಾಕಾಣಿಕೆ ಇದೆ, ಎಲ್ಲ ಗಿಡಗಳು ನೋಡ್ಕೊಳ್ಳೋದು, ಮೇಂಟೈನಿಂಗ್ ಇದೆ. ನೋಡ್ಕೊಳ್ಳೋದು ಅಂತ ಅಂದ್ರೆ ಏನೇನು ಆರೈಕೆ ಮಾಡ್ತೀರಾ ಹೇಳಿ? ಕಳೆ ತೆಗೆಯೋದು, ನೀರು ಸಾಕಿಸೋದು, ಪ್ಲಸ್ ಆರೈಕೆ ಮಾಡ್ಕೊಂಡು ಹಾಕುತ್ತೆ. ಎಲ್ಲದನ್ನು ಆರೈಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಎಷ್ಟು ಮೀನ್ ಸಾಕಿದ್ರಿ? 300 ಮೀನ್ ಇದೆ. 300 ಮೀನ್ ಇದೆ. ಎಷ್ಟು ದಿವಸ ಆಯ್ತು ಬಿಟ್ಟು? ಬಿಟ್ಟರೆ 4 ತಿಂಗಳಾಯ್ತು. 4 ತಿಂಗಳಾಯ್ತು. ಏನ್ ಮಾಡ್ತಾರ ಮೀನ್ಗಳನ್ನ? ಮೀನನ್ನ ಇಲ್ಲೇ ಸಾಕೆಂದು ಇದು ಮಾಡ್ತಿದ್ವಿ ಅಷ್ಟೇ. ಈಗ ಹಣ್ಣಿನ ಗಿಡ ಸುಮಾರು ಹಾಕ್ಸ್ಬಿಟ್ಟಿದ್ರೆ ಡಾಕ್ಟರ್, ಹಣ್ಣು ಎಲ್ಲ ಬಿಡ್ತಾ ಇದಾವೆ, ಹಣ್ಣುಗಳನ್ನೆಲ್ಲ ಏನ್ ಮಾಡ್ತೀರಿ? ಅದನ್ನ ಪೇಷಂಟ್ಗಳಿಗೆ ಕೊಡ್ತೀವಿ. ಪ್ರತಿ ದಿವಸ ಯಾವ್ದು ಹಣ್ಣಾಗಿರುತ್ತೋ ಅದು ಕುಯ್ದ್ಬಿಟ್ಟು ಕೊಡ್ತೀರಿ? ಏನಂತಾರೆ ಪೇಷಂಟ್ಗಳು? ತಿರೇಕು ಖುಷಿ ಆಗಿ ಹೋಗ್ತಾರೆ, ಬೇಕಾಗಿತ್ತು, ಅವಶ್ಯಕತೆ ಇದೆ. ಎಂತೆಂತ ಹಣ್ಣು ಸಿಗ್ತಾ ಇದೆ ಈಗ ಇಲ್ಲಿ? ಈಗ ಸಪೋಟೋ ಸಿಗ್ತಾ ಇದೆ, ದಾಳಿಂಬೆ ಸಿಗ್ತಾ ಇದೆ, ವಾಟರ್ ಆಪಲ್ ಸಿಗ್ತಾ ಇದೆ, ಸಿಬಿ ಸಿಗ್ತಾ ಇದೆ, ನಿಂಬೆ ಸಿಗ್ತಾ ಇದೆ, ಈ ತರ ಸಿಗ್ತಾ ಇದೆ. ನೀವು ಎಷ್ಟೊತ್ತು ಕೆಲಸ ಮಾಡ್ತೀರಾ ಪ್ರತಿ ದಿವಸ ಇಲ್ಲಿ? ಪ್ರತಿ ದಿವಸ 3 ಗಂಟೆ ಕೆಲಸ ಮಾಡ್ತೀನಿ. 3 ಗಂಟೆ ಕೆಲಸ ಮಾಡ್ತೀರಿ, ಸಾಕಾಗುತ್ತಲ್ವಾ? ಅಷ್ಟು ಸಾಕಾಗುತ್ತೆ. ಬಾರಿ ಬಿಸಿಲಿದ್ದಂತ ಟೈಮಲ್ಲೆಲ್ಲ ಹೆಂಗ್ ನೋಡ್ಕೊಳ್ತೀರ ಗಿಡಗಳನ್ನ? ಗಿಡಗಳಿಗೆ ಅದೇ ನೀರನ್ನ ಪೈಪ್ ಲೈನ್ ಮಾಡಿಸ್ಕೊಂಡಿದೀವಿ. ಆ ಪೈಪ್ ಲೈನ್ ಮುಖಾಂತರ ಪೈಪ್ ಹಾಕ್ಬಿಟ್ಟು ಗಿಡದಿಂದ ಗಿಡಕ್ಕೆ ಹಾಕ್ತೀವಿ. ಗಿಡದಿಂದ ಗಿಡಕ್ಕೆ ಪ್ರತಿ ಗಿಡಕ್ಕೂ ಕೂಡ ನೀರು ಕೊಡ್ತೀರಿ? ಮಳೆಗಾಲದಲ್ಲಿ ಏನ್ ಜಾಸ್ತಿ ಕೆಲಸ ಇರೋದಿಲ್ವಾ? ಜಾಸ್ತಿ ಏನಿರಲ್ಲ, ಬರೀ ಹಳಿ ಮಾತ್ರ ಕೆಲಸ ಇರುತ್ತೆ ಅಷ್ಟೇ. ಹಳ ತೆಗಿಯುವಂತದ್ದು ಎಷ್ಟು ಸರಿ ತೆಗಿತೀರಿ ಮಳೆಗಾಲದಲ್ಲಿ? ಸರ್, ಮಳೆಗಾಲದಲ್ಲಿ ಬಂದಾಗ ಬಂದಾಗ ತೆಗಿತಾ ಇರುತ್ತೆ, 3-3 ತಿಂಗಳಿಗೆ ಬಂದಾಗ ಬಂದಾಗ. ಈ ಆಸ್ಪತ್ರೆ ಶುಚಿತ್ವ ಕಾಪಾಡುವಲ್ಲಿ ಅದಕ್ಕೂ ಕೂಡ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತೀರಾ? ಕೆಲವೊಂದು ಕೆಲಸಗಳನ್ನ ಮಾಡ್ತೀರಾ? ಒಳ್ಳೇದು ಕುಮಾರಣ್ಣ ಅವರೇ, ಈ ಕೆಲಸಗಳು ಹಿಂಗೆ ಮುಂದುವರಿಲಿ ನಿಮ್ದು. ಸರಿ ಸರಿ. ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಜಗದೀಶ್ ಅವರು ಕೂಡ ಇಲ್ಲಿನ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ, ಇಲ್ಲಿರುವಂತಹ ಲಾನ್ ಅನ್ನ ಮೇಂಟೈನ್ ಮಾಡುವಲ್ಲಿ, ಮತ್ತೆ ಇಲ್ಲಿ ಇರುವಂತಹ ಗಿಡ ಮರಗಳನ್ನ ಬೆಳೆಸುವಲ್ಲಿ ಅವರ ಪಾತ್ರವೂ ಕೂಡ ಸಾಕಷ್ಟು ಇದೆ. ಅವರು ಏನೆಲ್ಲ ಅಭಿಪ್ರಾಯಗಳನ್ನ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ನಮಸ್ಕಾರ ಜಗದೀಶ್. ಸರ್ ನಮಸ್ತೆ. ಜಗದೀಶ್, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸರ್, 4 ವರ್ಷದ. 4 ವರ್ಷದಿಂದ ಮಾಡ್ತಾ ಇದ್ದೀರಿ. ಏನನ್ಸುತ್ತೆ ಈ ಒಂದು ಆಸ್ಪತ್ರೆ ಬಗ್ಗೆ ತಮಗೆ? ಸರ್, ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಷ್ಟರಲ್ಲಿ ಏನಿರಲಿಲ್ಲ. ಇಲ್ಲಿ ಎಲ್ಲ ದನಕರುಗಳು ಇದಾಗಿ ಎಲ್ಲ ಇದಾಗಿ ಹೋಗಿದ್ದು, ಪಾಳು ಬಿದ್ದಿತ್ತು. ನಮ್ಮ ಡಾಕ್ಟರ್ ಸರ್ ಬಂದಮೇಲೆ ಪ್ರತಿಯೊಂದು ಗಿಡಗಳು ಮತ್ತು ಎಲ್ಲ ಥರದಲ್ಲೂ ಹಾಸ್ಪಿಟ್ಲ್ ಸ್ವಚ್ಛತೆ ಆಗಲಿ, ಪೇಷೆಂಟ್ಗಳಿಗೆ ಇದಾಗಲಿ, ಎಲ್ಲ ಥರದಲ್ಲೂ ಮುಂದೆ ಇದು ತಂದಿದ್ದಾರೆ ಸರ್. ಒಂದು ಇ ಸಿ ಜಿ ವ್ಯವಸ್ಥೆ ಆಗಿರ್ಬೋದು, ಪೇಷೆಂಟ್ಗಳಿಗೆ ಮನೆ ಮನೆ ಹತ್ರ ಹೋಗಿ ನೋಡೋ ಅಂಥದ್ದಾಗಿರ್ಬೋದು, ಎಲ್ಲ ಥರದಲ್ಲೂ ಅನುಕೂಲ ಮಾಡಿ. 300 ಮೇವು ಹಾಕಿ ಒಂದು 500 ರಿಂದ 600 ಹಣ್ಣಿನ ಗಿಡಗಳೆಲ್ಲ ಬಿದ್ದಿದ್ದವಾಗಿ ಹಾಕಿದ್ದಾರೆ. ಅವನ್ನ ಇದು ಮಳೆ ಟೈಮಲ್ಲಿ ಕಳೆ ಕೀಳೋದು, ಬೇಸಿಗೆ ಟೈಮಲ್ಲಿ ಹನಿ ನೀರಾವರಿ ಮಾಡಿದ್ದಾರೆ, ಸ್ಪಿಂಕ್ಲರ್ ಟೈಪಲ್ಲಿ ಒಂದು ಗಿಡಕ್ಕೆ ತುಂಬಾ ಶ್ರಮ ಪಟ್ಟು ಪರಿಸರ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಇಲ್ಲಿ ಮೊದಲು ಬಂದಾಗೆಲ್ಲ ಹಾಳಾಗಿತ್ತು ಅಂತ ಹೇಳಿದ್ರಿ, ಬೇಲಿ ಇರಲಿಲ್ವಾ ಮೊದಲು? ಸರ್, ಏನಿರಲಿಲ್ಲ ಸರ್. ಇಲ್ಲಿ ಎಲ್ಲ ದನಗಳು ಬಿಟ್ಕೊಂಡು ಇಲ್ಲೇ ಮೇಯಿಸ್ಕೊಂಡು, ಇವಾಗ ಎಲ್ಲ ಸಿ ಸಿ ಕ್ಯಾಮ್ರಾಗಳು ಮತ್ತೆ ತಂತಿ ಬೇಲಿ ಕಾಂಪೌಂಡ್ ಆಗಲಿ ಎಲ್ಲದ ಇದನ್ನು ಮಾಡಿದ್ದಾರೆ ಸರ್. ಬೇಲಿ ಮೊದಲು ಆದ್ಯತೆ ಕೊಟ್ಟರು ಅಂತ ಅನ್ಸುತ್ತೆ, ಬೇಲಿ ಹಾಕಿಸಿ ಆನಂತರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರೆ? ಹೌದೌದು ಸರ್, ಫಸ್ಟ್ ನಮ್ಮ ಇದನ್ನ ಯಾವ ರೀತಿ ಇದು ಮಾಡ್ತೀವೋ ಸೇಫ್ಟಿಯ ಆ ತರ ಅದನ್ನ ಇದು ಮಾಡಿ ಎಲ್ಲ ಗಿಡಗಳಿಗೂ ಇದು ಮಾಡಿದ್ರು. ಬಂದ ಪೇಷೆಂಟ್ಗಳಿಗೆ ಆಗಲಿ, ಆಸ್ಪತ್ರೆ ತುಂಬಾ ಸುಂದರವಾಗಿ ಎಲ್ಲಾ ತರದಲ್ಲೂ ಶ್ರಮ ಪಟ್ಟಿದ್ದಾರೆ ಸರ್. ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಮತ್ತೊಬ್ಬ ಸಿಬ್ಬಂದಿ ವರ್ಗದವರಾದ ಕೆ ರಂಗಸ್ವಾಮಿ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ರಂಗಸ್ವಾಮಿ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ತಾವಿಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಿ? ಸರ್, ನಂಗೆ 1 ವರ್ಷ ಆಯ್ತು ಅಷ್ಟೇನೆ. 1 ವರ್ಷ ಆಯ್ತು. ನೀವು ಬಂದಾಗ ಏನ್ ಅನ್ಕೊಂಡ್ ಬಂದ್ರಿ, ಇಲ್ಲಿ ವ್ಯವಸ್ಥೆಗಳು ಹೇಗಿತ್ತು? ಸರ್, ಮೊದಲನೇದಾಗಿ ಏನಂದ್ರೆ ನಾನು ಇಲ್ಲಿ ಸ್ಥಳೀಯನು, ಹಾಸ್ಪಿಟ್ಲು ಅಂತಂದ್ರೆ ಇಲ್ಲಿ ಬರೋಕೇನೆ ಜನ ಹಿಂದೆ ಮುಂದೆ ನೋಡ್ತಿದ್ರು. ಯಾಕೆಂದ್ರೆ ಹಾಸ್ಪಿಟ್ಲ್ ಸ್ಪೆಷಾಲಿಟಿ ಅನ್ನೋದೇ ಏನೂ ಇತ್ತಿಲ್ಲ. ತೇಜಸ್ವಿ ಸರ್ ಬಂದ್ಮೇಲೆ ಇಲ್ಲಿ ತುಂಬಾ ಇಂಪ್ರೂವ್ ಆಯ್ತು ಹಾಸ್ಪಿಟ್ಲು. ಹಾಸ್ಪಿಟ್ಲು ಅನ್ನೋದಕ್ಕಿಂತ ಜನಗಳು ನಮಗೆ ಹೇಳೋದು ದೇವಸ್ಥಾನಕ್ಕೆ ಬಂದಂಗೆ ಆಗುತ್ತೆ ಇಲ್ಲಿ ಅಂತ ಹೇಳ್ತಾರೆ. ಸ್ಥಳೀಯನಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಂಥ ಡಾಕ್ಟರ್ ಸಿಕ್ಕಿದ್ದು ನಮ್ಮ ಅದೃಷ್ಟ ಒಂದು. ಯಾಕೆ ಅಂತಂದ್ರೆ ಬೇರೆಯವರು ಬರೋರು ನಮ್ದೇನಿದೆ ಅಷ್ಟೇ ಅನ್ಕೋಬಿಟ್ಟು ಹೋಗ್ತಿದ್ರು. ಇವ್ರು ಆ ತರ ಇಲ್ಲ, ಪರಿಸರದ ಬಗ್ಗೆನು ಕಾಳಜಿ ಇದೆ, ಆಮೇಲೆ ಪೇಷಂಟ್ಗಳ ಬಗ್ಗೆನೂ ತುಂಬಾ ಕಾಳಜಿ ಇದೆ. ಪೇಷಂಟ್ಗಳು ಯಾರು ಹಿಂಗೆ ಹುಷಾರಿಲ್ಲ ಏನು ಅಂತ ಅಂದ್ರೂ ತೀರಾ ವಯಸ್ಸಾದವರು ಆ ತರ ಬರಕ್ ಆಗ್ದಿಲ್ಲ ಅಂದ್ರೆ ಮನೆ ಹತ್ರ ಹೋಗಿ ಎಲ್ಲ ನೋಡೋದು ಎಲ್ಲ ಮಾಡ್ತಾರೆ. ಹಾಸ್ಪಿಟ್ಲ್ ಅನ್ನೋದ್ಕಿಂತ ಅವರು ಫ್ಯಾಮಿಲಿ ಮೆಂಬರ್ ತರ ಚೆನ್ನಾಗಿ ತುಂಬಾ ಟ್ರೀಟ್ ಮಾಡ್ತಾರೆ ಸರ್. ಇದು ನಿಮ್ಮ ಆಸ್ಪತ್ರೆ ಅಂತ ಹೆಮ್ಮೆ ನಿಮ್ಗಿದೆ, ಬೇರೆ ಆಸ್ಪತ್ರೆಗಳನ್ನು ನೋಡ್ತಾ ಇರ್ತೀರಿ, ಅದನ್ನ ನೋಡಿದಾಗ ಏನನ್ಸುತ್ತೆ ನಿಮ್ಗೆ? ಸರ್, ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಅದೇ ಹೇಳಿದ್ನಲ್ಲ, ಎಲ್ಲಾ ಹಾಸ್ಪಿಟ್ಲಿಗೆ ಬಂದೆ ಅಂತ ಅನ್ಕೊಳ್ಳಲ್ಲ. ದೇವಸ್ಥಾನ ಒಂಥರ ಅಂದ್ರೆ ಮುಂಚೆ ಯಾವ ತರ ಇತ್ತು ಇವಾಗ ಯಾವ ತರ ಇದೆ ಅನ್ನೋದು ಜನಗಳಿಗೆ ಗೊತ್ತಲ್ಲ ಅಭಿಪ್ರಾಯ. ಅದರಿಂದ ತುಂಬಾ ಚೆನ್ನಾಗಿದೆ. ಜನಗಳು ಅನ್ನೋದ್ಕಿಂತ ನಾನು ಮುಂಚೆ ಇಲ್ಲಿ ಒಬ್ಬ ಸಮಾಜದ ನಾಗರಿಕ, ಅದರಿಂದ ನಾವು ಬಂದು ನೋಡಿದ್ವಿ. ಅವ್ರು ಬಂದು 4 ವರ್ಷ ಆಗಿದೆ, ನಾವು 1 ವರ್ಷ ಆಗಿದ್ರು, 4 ವರ್ಷದಲ್ಲಿ ಏನ್ ಚೇಂಜಸ್ ಆಗಿದೆ ಅನ್ನೋದು ನಮಗೂ ಗೊತ್ತು, ಜನಗಳಿಗೂ ಗೊತ್ತು ಸರ್. ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂತಹ ತನುಜಾ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ತನುಜಾ ಅವರೇ. ನಮಸ್ಕಾರ ಸರ್. ಮೊದಲು ಹೇಗಿತ್ತು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಈಗ ಏನನ್ಸುತ್ತೆ ನಿಮ್ಗೆ? ಇವಾಗ ಸರ್ ಬಂದ್ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಹಾಸ್ಪಿಟ್ಲ್ ಸ್ವಚ್ಛತೆ, ಪ್ರತಿಯೊಂದು. ಯಾವ ಪೇಷಂಟ್ ಬರಲಿ ಅವರು ಬಂದ್ಮೇಲೆ ಈಗ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಹಾಸ್ಪಿಟ್ಲಿಗೆ, ನಮ್ಮವರೇ ಬರ್ತಾರೆ ಈಗ ಪೇಷಂಟ್ಗಳೆಲ್ಲ ನೋಡ್ಕೊಂಡು. ಮೊದಲು ಹೆಂಗಿತ್ತು, ದನ ಎಲ್ಲ ಕಟಾಕವರು ಸುತ್ತು, ನಾವಿಲ್ಲಿ ಒಳಗಡೆ ಇದ್ರೂ ಕೂಡ ದನ ಮೇಯಿಸ್ಕೊಂಡು ಇಲ್ಲೆಲ್ಲ ಮಲಗಿರೋರು. ಇವಾಗ ಆ ಥರ ಏನಿಲ್ಲ, ಎಲ್ಲ ನೀಟಾಗಿ ಕ್ಲೀನಾಗಿ ಕಾಂಪೌಂಡಿಗೆ ಗೇಟು ಪ್ರತಿಯೊಂದನ್ನು ಮಾಡಿದರೆ ಸರ್ ನಮ್ಮ ಸರ್ ತೇಜಸ್ವಿ ಸರ್. ಜನರು ಮತ್ತೆ ವೈದ್ಯರ ನಡುವೆ ನೀವೊಂಥರ ಕೊಂಡಿ ಇದ್ದಂಗೆ, ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಎಲ್ಲದನ್ನು ಇಲ್ಲಿ ತಲುಪಿಸ್ತೀರಿ, ಇಲ್ಲಿಂದ ಅವ್ರಿಗೇನು ತಲುಪಬೇಕೋ ಅದನ್ನು ಕೂಡ ತಲುಪಿಸ್ತೀರಿ. ಈ ಒಂದು ಸಂಬಂಧವನ್ನ ಹೇಗೆ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಿ? ಅಷ್ಟು ಎಲ್ಲ ಗೊರೂರಿಗೆ ಹೋಗೋರು, ಮೊಸಳೆ ಹೊಸಳಿಗೆ ಹೋಗೋರು. ಈಗ ಪ್ರತಿಯೊಂದು ಇದಕ್ಕೂ ಸರ್ ಬಂದ್ಮೇಲೆ ಚೆನ್ನಾಗಿ ನೋಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರ್ತಾರೆ ತೋರಿಸ್ಕೊಳ್ಳೋಕೆ. ಆಮೇಲೆ ಇನ್ನೊಂದು, ಇದಾರ ಬಂದಿದಾರ ಅಂತ ಡೈಲಿ ಯಾವಾಗಲೂ ಬರ್ತಾರೆ ಸರ್. ಒಂದೊಂದು ದಿನ ಮೀಟಿಂಗ್ ಏನಾದ್ರು ಹೊರಗಡೆ ಹೋದಾಗ ಇದಾರ ಅಂತ ಕೇಳ್ತಿರ್ತಾರೆ ಸರ್. ನೋಡಿದ್ರ ಮೇಲೆ ಅವರು ಜನಗಳು ನಮ್ಮನ್ನು ಹೆಂಗೆ ಕೇಳ್ತಾರೆ ಅಂದರೆ, ಬಂದು ಈಗ ತೋರಿಸೋದು, ನೀಟಾಗಿ ನೋಡೋದು, ಎಲ್ಲದೂ ಚೆನ್ನಾಗಿದೆ ಸರ್. ಈಗ ಇದುವರೆಗೆ ಹಾಸನ ತಾಲೂಕು ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸರ ಪೂರಕ ಕಾರ್ಯಚಟುವಟಿಕೆಗಳ ಕುರಿತಂತೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಹೆಚ್ಜೆ ತೇಜಸ್ವಿ ಹಾಗೂ ಸಿಬ್ಬಂದಿ ವರ್ಗದವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.